ಷರತ್ತುಗಳು ಅನ್ವಯ. ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in. ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15 ಇದೇ ದಿನ ರಾತ್ರಿ 9:15 ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ. ಭಾರತದಲ್ಲಿ ಸಿಗಲಿ ಎಲ್ಲರಿಗೂ ನ್ಯಾಯ, ಎಲ್ಲರ ಬದುಕು ಬಂಗಾರವಾಗಲಿ, ಸರಿದಾರಿಯಲ್ಲಿ ನಡೆಸುತ್ತಾ ಭವನಗಳಿಗೆ ಪರಿಹಾರ ನೀಡಲಿ. ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ. ನಮಸ್ಕಾರ ರೈತ ಬಾಂಧವರೇ. ಬೇಸಿಗೆ ಪ್ರಾರಂಭವಾಗಿರುವುದರಿಂದ ಹಣ್ಣಿನ ತೋಟವನ್ನು ಹೊಂದಿರುವ ರೈತರು ಹಣ್ಣಿನ ಗಿಡಗಳ ಬುಡದಲ್ಲಿ ಹುಲ್ಲಿನ ಹೊದಿಕೆ ಹಾಕುವುದರಿಂದ ಮಣ್ಣಿನ ತೇವಾಂಶ ಆವಿಯಾಗಿ ಹೋಗದಂತೆ ತಡೆಗಟ್ಟಿ ಗಿಡಗಳ ಬೆಳವಣಿಗೆಗೆ ಸಹಕಾರಿಯಾಗ್ತದೆ. ಹಾಗೂ ಮಳೆಗಾಲ ಪ್ರಾರಂಭವಾದ ನಂತರ ಹುಲ್ಲು ಮಣ್ಣಿನಲ್ಲಿ ಬೆರೆತು ಗೊಬ್ಬರವಾಗಿ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸ್ತದೆ. ತೋಟದ ಸುತ್ತಲೂ ಸೆಸ್ಪೇನಿಯಾ ಬೀಜಗಳನ್ನು ಹಾಕಿ ಗಿಡಗಳನ್ನು ಬೆಳೆಸುವುದರಿಂದ ಬೇಸಿಗೆಯಲ್ಲಿ ಬೀಸುವ ಬಿಸಿಗಾಳಿಯನ್ನು ತೋಟದ ಹೊರಗಡೆ ತಡೆದು ಗಿಡಗಳನ್ನು ಬಿಸಿಗಾಳಿಯಿಂದ ಕಾಪಾಡುವುದರ ಜೊತೆಗೆ ಬಿರುಸಾಗಿ ಬೀಸುವ ಗಾಳಿಯಿಂದ ಆಗುವ ತೊಂದರೆಯಿಂದ ತೋಟವನ್ನು ಕಾಪಾಡಬಹುದು. ಇನ್ನು ರೈತ ಬಾಂಧವರೇ, ದ್ರಾಕ್ಷಿಯಲ್ಲಿ ಇಳುವರಿ ಪಡೆದ ನಂತರ ಬೇಸಿಗೆ ಚಾಟಣೆಯನ್ನು ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕು. ಸಾಮಾನ್ಯವಾಗಿ ಬಳ್ಳಿಯ ಮುಖ್ಯ ರೆಂಬೆಗಳು ಹಾಗೂ ಸಣ್ಣ ರೆಂಬೆಗಳ ಮೇಲೆ 1 ವರ್ಷ ಹಳೆಯ ಮತ್ತು ಹೊಸದಾಗಿ ಬೆಳೆದ ಕಡ್ಡಿಗಳನ್ನು ಒಂದು ಕಣ್ಣು ಬಿಟ್ಟು ಕತ್ತರಿಸಬೇಕು. ನಂತರ ಬಳ್ಳಿಯ ಮೇಲೆ ಉಳಿದ ಎಲ್ಲಾ ಎಲೆಗಳನ್ನು ತೆಗೆದು ಹಾಕಬೇಕು. ಚಾಟಿನ ನಂತರ ಬಳ್ಳಿಗಳಿಗೆ ಕೀಟ ಹಾಗೂ ರೋಗಗಳಿಂದ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ಏಪ್ರಿಲ್ ಚಾಟಿನ ನಂತರ ಬಳ್ಳಿಗಳಿಗೆ 1.7 ಮಿಲಿಲೀಟರ್ ಡೈಮೋಥಿಯೇಟ್ 30 cc ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬೂಜು ತುಪ್ಪಟ್ಟ ರೋಗ ಮತ್ತು ಚಿಬ್ಬು ರೋಗದ ಹತೋಟಿಗೆ 3 ಗ್ರಾಮದ ತಾಮ್ರದ ಆಕ್ಸಿಕ್ಲೋರೈಡ್ 50 WP ಅಥವಾ 1.5 ಮಿಲಿಲೀಟರ್ ಡೆಫಿನೋಕೋನಾಜಾಲ್ ಅಥವಾ 2 ಗ್ರಾಂ ಮ್ಯಾಂಕೋಜಬ್ 75 WP ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಅಥವಾ 2 ಗ್ರಾಂ ಮೆಟಾಲಾಕ್ಸಿಲ್ MZ 72 WP ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಇದರ ಬದಲಾಗಿ 1% ಬೋರ್ಡೋ ದ್ರಾವಣವನ್ನು ಸಹ ರೋಗಗಳ ಹತೋಟಿಗೆ ಉಪಯೋಗಿಸಬಹುದಾಗಿದೆ. ಇನ್ನು ರೈತ ಬಾಂಧವರೇ, ಬೂದು ರೋಗ. ಎಲೆಗಳ ಮೇಲ್ಭಾಗದಲ್ಲಿ ಬೂದು ತರಹದ ಶಿಲೀಂಧ್ರದ ಬೆಳವಣಿಗೆ ಕಂಡುಬಂದು ಎಲೆ ಉದುರುತ್ತವೆ. ಹಣ್ಣುಗಳ ಮೇಲೆ ಬೂದು ಬೆಳವಣಿಗೆ ಕಂಡುಬಂದು ಅವು ಕ್ರಮೇಣ ಉದುರಬಹುದು. ಹಣ್ಣುಗಳು ಸೀಳುವುದು ಸಹ ಕಂಡುಬರುತ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ, 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ 80 WP ಅಥವಾ 0.5 ಗ್ರಾಂ ಮೈಕ್ಲೋಬೊಟಾನಿಲ್ 10 WP, 0.5 ಮಿಲಿಲೀಟರ್ ಗ್ರಾಂ ಡಿನೋಕಾಫ್ 58 cc ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಪ್ರತಿ 10-15 ದಿನಗಳಿಗೊಮ್ಮೆ ರೋಗದ ತೀವ್ರತೆಗೆ ಅನುಗುಣವಾಗಿ ಸಿಂಪಡಣೆ ಮಾಡಬೇಕು. ಇನ್ನು ರೈತ ಬಾಂಧವರೇ, ಚಿಕ್ಕುವಿನ ಎಲೆ ಚುಕ್ಕೆ ರೋಗದ ಹತೋಟಿಗೆ 2 ಗ್ರಾಂ ಜೈನಬ್ ಅಥವಾ ಮ್ಯಾಂಕೋಜಬ್ 75 WP ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸಬೇಕು. ಕುಂಬಳ ಜಾತಿಗೆ ಸೇರಿದ ಬೆಳೆಗಳಾದ ಕುಂಬಳ, ಸೌತೆ, ಸೋರೆ, ಕಾಯಿ, ಕಲ್ಲಂಗಡಿ ಮುಂತಾದ ಬೆಳೆಗಳಿಗೆ ಯಾವುದೇ ಗಂಧಕಯುಕ್ತ ಔಷಧಿಗಳನ್ನು ಸಿಂಪಡಿಸಬಾರದು. ನಂಜು ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ಸುಡುವುದರಿಂದ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಇನ್ನು ರೈತ ಬಾಂಧವರೇ, ಮಾವು. ಮಾವಿನಲ್ಲಿ ಕಂಡುಬರುವ ಹಣ್ಣಿನ ನೊಣದ ಲಕ್ಷಣಗಳು ಏನಪ್ಪಾ ಅಂದ್ರೆ, ತಿಳಿ ಕಂದು ಬಣ್ಣದ ಪ್ರೌಢ ನೊಣಗಳು ಹಣ್ಣಿನ ಮೇಲೆ ಮೊಟ್ಟೆ ಹಾಕ್ತವೆ. ಹಳದಿ ಮರಿಗಳು ಹಣ್ಣಿನ ತಿರಳನ್ನು ತಿನ್ನೋದ್ರಿಂದ ಹಣ್ಣಿನ ಮೇಲೆ ಕಪ್ಪು ಚುಕ್ಕೆಗಳಾಗ್ತವೆ. ನಂತರ ಕೊಳೆತು ಹೋಗ್ತದೆ, ಹಣ್ಣುಗಳು ಕೆಳಗೆ ಬೀಳುತ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ, ಹಣ್ಣು ನೊಣದ ನಿಯಂತ್ರಣಕ್ಕಾಗಿ ಪ್ರತಿ ಎಕರೆ ಪ್ರದೇಶದಲ್ಲಿ 4 ಮೋಹಕ ಬಲೆಗಳನ್ನ ತೂಗು ಹಾಕಬೇಕು. ಈ ಬಲೆಗಳಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈಲ್ ಯೂಜಿನಾಲ್ ಬೆರೆಸಿದ ದ್ರಾವಣವನ್ನ ಬಳಸಬೇಕು. ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣ ಉಪಯೋಗಿಸಬೇಕು. ಇಲ್ಲವೇ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ ಡೈಮೊಥೊಯೇಟ್ 30 ECಯನ್ನು 10 ಗ್ರಾಂ ಬೆಲ್ಲದೊಂದಿಗೆ ಕರಗಿಸಿ ಹಣ್ಣು ಮಾಗುವ ಅವಧಿಯಲ್ಲಿ ಸಿಂಪರಣೆ ಮಾಡಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೃಷಿ ರಂಗದಲ್ಲಿ ಪೇರ್ಲೆ ಬೆಳೆ ಬೇಸಾಯ ಕ್ರಮಗಳ ಕುರಿತು ಭೂ ಅರಳಿಹಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಸೋಮನಗೌಡ ಮರೆಪ್ಪಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭೂ ಅರಳಿಕಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಸೋಮನಗೌಡ ಮರೆಪ್ಪಗೌಡರ್ ಅವರೊಂದಿಗೆ ಪೇರಲು ಬೆಳೆ ಬೇಸಾಯ ಕುರಿತು ಸಂದರ್ಶನ. ಸಂದರ್ಶನ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತ ನಮ್ಮ ರೈತ ಬಾಂಧವರಿಗೆ ಕೃಷಿ ಒಂದು ಲಾಭದಾಯಕವಾಗಿ ಪರಿಣಮಿಸಬೇಕು ಅಂತಂದ್ರೆ ನಾವು ಸಮಗ್ರವಾಗಿ ನಾವು ವಿಚಾರ ಮಾಡಬೇಕು. ಒಂದೇ ಒಂದು ಬೆಳೆಯನ್ನು ಬೆಳೆದ್ರೆ ನಮಗೆ ಲಾಭ ಆಗ್ತದೆ ಅಂತ ನಾವು ದಾರಿ ಕಾಯುವಂಥ ದಿನಗಳು ಕಡಿಮೆ ಆಗ್ಯಾವ. ವಿಶೇಷವಾಗಿ ಸಣ್ಣ ಸಣ್ಣ ರೈತರಿಗೆ ಇವತ್ತು ಸಾಕಷ್ಟು ಸವಾಲುಗಳದಾವ. ಇವತ್ತು ಅವರು ಎತ್ತುಗಳನ್ನು ತೆಗೆದುಬಿಟ್ಟಿದ್ದಾರೆ ಕೃಷಿ ಮಾಡಲಿಕ್ಕೆ. ಅದು ಒಂದು ಪರಿಪೂರ್ಣ ಉದ್ಯೋಗ ಆಗಬೇಕು ಅಂಥೇಳಿ ಬಹಳ ಜನ ವಿಚಾರ ಮಾಡ್ತಾ ಇಲ್ಲ. ಅದು ಒಂದು ಪರ್ಯಾಯ ಒಂದು ಉದ್ಯೋಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದರೆ ಕೃಷಿಯೊಳಗೆ ನಾವು ಲಾಭ ತೆಗೆದುಕೊಳ್ಳೋದು ಬಹಳ ಕಷ್ಟ. ಇವತ್ತು ನಾವು ಕೃಷಿಯಲ್ಲಿ ಯಶಸ್ವಿ ಆಗಬೇಕು ಅಂತಂದರೆ ಉತ್ತಮ ಮಟ್ಟದ ಬೀಜವನ್ನು ತಗೊಳ್ಬೇಕು, ಮತ್ತು ಬೀಜೋಪಚಾರ ಮಾಡಬೇಕು, ಹಾಗೆಯೇ ರಾಸಾಯನಿಕ ಆಗಿರ್ಬೋದು ಸಾವಯವ ಆಗಿರ್ಬೋದು ಗೊಬ್ಬರ ಹಾಕಬೇಕು, ಆಮೇಲೆ ವಿಶೇಷವಾಗಿ ಕಳೆ ನಿಯಂತ್ರಣ ಮಾಡಬೇಕು. ಅಂದರೆ ಹೊಲಕ್ಕೆ ಅವಾಗಿವಾಗ ಹೋಗಿ ನೋಡ್ತಾ ಹೇಗೆ ಬೆಳೆ ಬೆಳೀತಾ ಇದೆ ಅನ್ನೋ ಒಂದು ಲಕ್ಷ್ಯ ನಮಗೆ ಇತ್ತು ಅಂದರೆ ಖಂಡಿತವಾಗಿ ಕೂಡ ಏನಾದರೂ ನಾವು ನಿರೀಕ್ಷಣೆ ಮಾಡ್ಬೋದು. ಹೆಚ್ಚು ಮಳೆ ನೀರಾದಾಗ ಆ ನೀರನ್ನು ಹೊರಗೆ ಹೋಗುವಂಗೆ ನಾವು ಪ್ರಯತ್ನ ಮಾಡಬೇಕು, ಮತ್ತು ಮಳೆ ಆಗದೇ ಇದ್ದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತು ಹಾಗೆ ಯಶಸ್ವಿಯಾಗಿ ಕೃಷಿ ಮಾಡುವಂಥ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಅದರೊಳಗೆ ನಮ್ಮಲ್ಲಿ ಒಬ್ಬರಿದ್ದಾರೆ, ಈಗ ಆಕಾಶವಾಣಿಗೆ ಬಂದಿರುವಂಥವರು ಪ್ರಗತಿಪರ ರೈತರಾದಂಥ ಸೋಮನಗೌಡ ಮರೆಪ್ಪಗೌಡರವರು. ಇವರು ಭೂ ಅಲ್ಲೇ ಕಟ್ಟಿಯವರಿದ್ದಾರೆ, ಪೇರ್ಲೆ ತೋಟವನ್ನು ಮಾಡಿ ಯಶಸ್ವಿಯಾಗ್ಯಾರ. ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಸೋಮನಗೌಡ್ರೆ. ನಮಸ್ಕಾರ. ಭೂ ಅರಳಿ ಕಟ್ಟಿಯವರಲ್ಲ ನಾವು? ಹೌದು ಸರ್, ಭೂ ಅರಳಿ ಕಟ್ಟಿ ಗ್ರಾಮ, ಹುಬ್ಳಿ ತಾಲೂಕು ಅರಳಿಕಟ್ಟಿಯಲ್ಲಿ ನಾವು ತೋಟ ಮಾಡಿದ್ದೀವಿ ಸರ್. ನೀವು ಕೃಷಿ ಮಾಡ್ತಾ ಎಷ್ಟು ವರ್ಷ ಆಯ್ತು? ನಾವು 4 ವರ್ಷ ಆಯ್ತು ರೀ ಸರ್. ನಾವು ಈ ಪೇರಲ ತೋಟ ಮಾಡಾಕತ್ತಿ. ನಾವು ಸಾಲಿನಿಂದ ಸಾಲಿಗೆ 10 ಫೂಟ್ ಇಟ್ಟಿದ್ವಿ ರೀ, ಗಿಡದಿಂದ ಗಿಡಕ್ಕೆ 5 ಫೂಟ್ ಇಟ್ಟಿವ್ರಿ ಸರ್. ಮೊದಲಕ್ಕೆ ನಾವು ಹೊಲ ಎಲ್ಲ ಚೆನ್ನಾಗಿ ಬೇಸಾಯ ಮಾಡಿ ಆಮೇಲೆ ಅದನ್ನ ಲೇವಲ್ ಮಾಡಿಕೊಂಡು ದಾರ ತಗೊಂಡು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಇಷ್ಟಿಷ್ಟು ಫೂಟ್ ಅಂತ ತಿಳ್ಕೊಂಡು ನಾವು ಮಾಡಿಕೊಂಡು 10 ಫೂಟು ಸಾಲ್ ಮಾಡೇವ್ ಸರ್. ಗಿಡದಿಂದ ಗಿಡಕ್ಕೆ 5 ಫೂಟ್ ಮಾಡಿದ್ದೀವ್ರಿ ಸರ್. ನಮ್ಗೆ ಯಾವ ಥರದಂದ್ರೂ ರೋಗ ರುಜಿನಿ ಯಾವೂ ಬರದಂಗೆ ನಾವು ನೋಡ್ಕೊಂಡೇವ್ ಸರ್. ಹೆಂಗಂದ್ರೆ ಇಬ್ಬನಿ ಬಿತ್ತಲ್ಲ ಅದನ್ನ ಗಿಡ ತೊಳೆದು ಬಿಡ್ತೀವ್ರಿ ಸರ್. ನಾವು ಇಬ್ಬನಿಗೆ ಅದು ಅಂಟು ರೋಗ ಬಂದ್ಬಿಡ್ತೈತೆ ಸರ್, ಬಿಳಿ ನೊಣ ಆಡ್ತೈತೆ ಸರ್. ಅದನ್ನೆಲ್ಲನು ನಾವು 2 ದಿವಸಕ್ಕೆ 3 ದಿವಸಕ್ಕೆ ಇಬ್ಬನಿ ಬಿದ್ದು ಸರಿತಂತಂದ್ರೆ ನಾವು ಗಿಡ ಎಲ್ಲ ಚೊಕ್ಕ ತೊಳೆದ್ವಿ ಅಂತಂದ್ರೆ ನಾವು ಅದು 3-4 ಹೂ ಬರ್ತೈತೆ ಸರ್. 6 ತಿಂಗಳದಿದ್ದಾಗ 2 ಕಾಯಿ ಬಿಟ್ಟು ಉಳ್ಕಿ ಹೂ ಎಲ್ಲನೂ ನಾವು ತೆಗೆದು ಬಿಡ್ತೀವಿ ಸರ್. ಒಂದು ಗಿಡಕ್ಕೆ 4 ಕಾಯಿ ಬಿಡ್ತೀವಿ ಸರ್ ಅವಾಗ. ಆಮೇಲೆ 6 ತಿಂಗಳು ಆದ ನಂತರ ಆ ಗಿಡದೊಳಗೆ 6 ಕಾಯಿ 8 ಕಾಯಿ ಮಟ ಬಿಡ್ತೀವಿ ಸರ್. ಅತ್ತಾಗಿಂದ ಹೆಚ್ಚಿಗೆ ಇದ್ದಿದ್ದವನ್ನೆಲ್ಲನೂ ಕತ್ತರಿಸ್ತೀವಿ. ಆಮೇಲೆ ಗಿಡ ಎತ್ತರ ಆದವು ಅಂತಂದ್ರೆ 5 ಫೂಟು ಬಂದು ಬಂದರೆ ಆಮೇಲೆ ಮುಂದೆ ಅದು ಬೆಳೆಯೋದು ಬೇರೆ ಇರ್ತದೆ ಸರ್, ಕರಿಯೋದು ಬೇರೆ ಇರ್ತದೆ ಸರ್. ಆ ಮುಂದಿನ ಮುಗುಳನ್ನ ಕತ್ತರಿ ತೊಗೊಂಡು ನಾವು ಕಟಾವು ಮಾಡಿಬಿಡ್ತೀವಿ ಸರ್. ಕಟಾವು ಅಂದ್ರೆ ಹೆಂಗೆ ಮಾಡ್ತೀವಿ ಅಂದ್ರೆ ಗಿಡ ಒಂದು ರೌಂಡ್ ಚೆಂದಾಗಿ ಬೆಳೆದಿರ್ಬೇಕು ನಮಗೆ. ತಳದಾಗ 1.5 ಫೂಟ್ ಬಿಟ್ಟು ಮ್ಯಾಗಿಂದು ಗಿಡ ರೌಂಡ್ ಮಾಡ್ಕೊತ ಹೋಗ್ತೀವಿ ಸರ್. ಯಾಕೆ ರೌಂಡ್ ಮಾಡ್ಕೊತ ಹೋಗ್ತೀವಿ ಅಂತಂದ್ರೆ ನಾವು ಆ ತೋಟದಾಗ ಅಡ್ಡಾಡಿದ್ರು ನಮಗೆ ಅದು ಏನೂ ತೊಂದರೆ ಆಗದಂಗೆ ಕಾಯಿ ಹರ್ಕೊಂಡು ಉಡಿಯೋದಾಗಿಟ್ಕೊಂತ ನಮ್ಗೆ ಯಾವುದೂ ತೊಂದರೆ ಆಗದಂಗೆ ನಾವು ಕಟ್ ಮಾಡ್ತೀವಿ ಸರ್. ಅವನು ಒಂದು ಗಿಡ ಕಟ್ ಮಾಡಿ 2ನೇ ಗಿಡ ಕಟ್ ಮಾಡ್ಬೇಕಾದ್ರೆ ಕತ್ತರಿ ಜಾಳ ಜಾಳ ತೊಳಿತೀವಿ ಸರ್. ಯಾಕಂದ್ರೆ ಈ ಗಿಡದ ರೋಗ ಆ ಗಿಡಕ್ಕೂ ಬರಬಾರ್ದಲ್ಲ ಅನ್ನೋ ಹಂಗೆ ನಾವು ಒಂದು ಗಿಡ ಕಟ್ ಮಾಡೋದು ಪೂರ ಮುಗಿತಂದ್ರೆ ಕತ್ತರಿ ತೊಳೆದು ಬಿಡ್ತೀವಿ. ತೊಳೆದು ಮತ್ತೆ ಆ ಮುಂದಿನ ಗಿಡ ಕಟ್ ಮಾಡ್ತೀವಿ. ಆ ಗಿಡ ಕಟ್ ಮಾಡಿಂದ ಮತ್ತೆ ಮುಂದಿನ ಗಿಡ ಕಟ್ ಮಾಡ್ಬೇಕಾದ್ರೂ ಕತ್ತರಿ ತೊಳೆದು ಬಿಡ್ತೀವಿ. ಹಿಂಗೆ ನಾವು ಮಾಡ್ಕೊಂತ ಹೋದಾಗ ಆ ಕಳ್ಳೇಶಕ ಏನೈತೆ ಸರ್, ಸಣ್ಣ ಟ್ಯಾಕ್ಟರ್ಲೆ ಹೊಲ್ದಾಗ ಹೊಡಿತೀವಿ ಸರ್. ಆ ಹೊಲ್ದಾಗ ಹೊಡಿಯೋದ್ರಿಂದ ಸಣ್ಣ ಟ್ಯಾಕ್ಟರ್ ಆಗಿದ್ದರಿಂದ ಭೂಮಿ ಒಳಗೆ ಜಾಸ್ತಿ ನಡೆದಿಲ್ಲ ಸರ್. ಯಾಕಂದ್ರೆ ಇದಕ್ಕೆ ತಾಯಿಬೇರ್ ಕಡಿಮೆ ರೀ, ಇದಕ್ಕೆ ಕ್ರಾಸ್ ಮಾಡಿದ ಗಿಡ ರೀ ಸರ್. ಇದಕ್ಕೆ ತಾಯಿಬೇರ್ ಕಡಿಮೆ, ಮ್ಯಾಲ ಅಂತರ್ ಬೇರೆ ಜಾಸ್ತಿ ಇರ್ತದೆ ಸರ್. ಅದಕ್ಕೆ ನಾವು ಜಾಸ್ತಿ ನೆಲ ಅಗಿಯುವಂಥ ಟ್ಯಾಕ್ಟರ್ ಹೊಡೆಯೋದಿಲ್ಲ ಸರ್. ಅದರಾಗ ನೇಗಲಾಗಲಿ ಹರಗುದಾಗಲಿ ಮಾಡೋದಿಲ್ಲ ಸರ್. ಅಗ್ರಿ ಸಣ್ಣಕ್ಕೆ ಕೊತ್ತಿರ್ಬೇಕು, ಹುಲ್ಲಷ್ಟೇ ಹೋಗಿರ್ಬೇಕು, ಅಂಥದನ್ನು ಉಪಯೋಗ ಮಾಡ್ತೇವೆ ಸರ್. ಆದರೂ ಹುಲ್ಲು ಜಾಸ್ತಿ ಬೆಳೀತಂದ್ರೆ ಆ ಹುಲ್ಲಷ್ಟೇ ಕಟ್ ಮಾಡುವಂಥ ಮಿಷನ್ ಐತ್ರಿ ಸರ್, ಆ ಮಿಷನ್ಲೇ ಮಾಡಿಬಿಟ್ಟಿವಿ. ಈಗ ನಾವು ಎತ್ತಿನಿಂದ ಮಾಡೋದು ಸ್ವಲ್ಪ ಹೋಗಿಬಿಡುತ್ತೆ ಸರ್. ಈಗ ಯಾಕೆ ಹೋಗುತ್ತಂತಂದ್ರೆ ಆ ತೋಟದೊಳಗೆ ಎತ್ತು ಹೋಗೋದಿಲ್ಲ ರೀ, ಆ ಎತ್ತಿನ ನಾವು ಬೇರೆ ಹೊಲಕ್ಕೆ ಉಪಯೋಗ ಮಾಡಿದೇವೆ ರೀ. ಈ ತೋಟಕ್ಕೆ ಏನೈತಲ್ಲ ರೀ, ನಾವು ಕೈಗಾಡಿ ಹುಲ್ಲು ಕಟ್ ಮಾಡೋ ಮಿಷನು ನಾವೇ ಮಾಡ್ತೀವಿ ರೀ ಸರ್. ನಾವೇನು ಮಾಡ್ತೀವಿ ರೀ ಅಂತಂದ್ರೆ ಕಾಯಿ ಹರಿಯುವ ಟೈಮ್ದಾಗ ಕೈಯಾಗೆ ಉಗುರು ಪಗುರು ಏನು ಇಟ್ಕೊಳ್ದಂಗೆ ಸ್ವಚ್ಛಾಗಿ ಮಾಡಿಕೊಂಡು ಆಗ ಕಾಯಿ ನಾವು ತಗೊಂತೀವಿ ರೀ. 15 ದಿವಸಕ್ಕೆ 8 ದಿವಸಕ್ಕೆ ಆ ಡ್ರಿಪ್ ಮೂಲಕ ನಾವು ಗೊಬ್ಬರ ಕೊಡ್ತೀವಿ ಸರ್. ಅವಕ್ಕೆ ನಾವು ಜಾಸ್ತಿ ತೋಟದಾಗ ಈ ರೌಂಡಪ್ಪು ಕಳೆನಾಶಕ ಉಪಯೋಗಿಸೋದಿಲ್ಲ ರೀ ಸರ್. ನಾವು ಏನೇ ಇದ್ದರೂ ಕಟಾವು ಮಿಷನ್ ತೆಗಿತೀವಿ, ಟ್ಯಾಕ್ಟ್ರಲ್ಲೇ ಹೊಡಿತೀವಿ ಸರ್. ಹಿಂಗೆ ಮಾಡಿ ನಾವು ಮಾಡ್ಕೊತ ಹೊಂಟೇವಿ ರೀ, ಒಳ್ಳೆಯ ಚಲೋ ಲಾಭ ಬಂದಿತ್ತು ಸರ್ ನಮಗೆ. ಭಾಳ ಯಶಸ್ವಿ ಆಗಿರಿ ಸೋಮನಗೌಡ್ರೆ. ಈಗ ಈ ಥರ ಪೇರ್ಲ ತೋಟ ಮಾಡಬೇಕು ಅಂಥೇಳಿ ನಿಮಗೆ ಒಂದು ವಿಚಾರ ಬಂದದ್ದು ಯಾವಾಗ, ಮತ್ತು ಮಾಹಿತಿ ಇದ್ರೇ ನಮಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ? ಎಷ್ಟೋ ಜನ ಇವತ್ತು ಮಾಹಿತಿ ಇಲ್ಲದೇ ಮಾಡಿಬಿಡ್ತಾರ, ಗೊಬ್ಬರ ಹಾಕ್ತಾರ ಎಷ್ಟು ಹಾಕ್ಬೇಕಂತ ಗೊತ್ತಿರೋದಿಲ್ಲ, ಗೋಂಜಾಳನ ಸರಿ ಬೆಳೆಯೋಕ್ಕಾಗೋದಿಲ್ಲ, ಬೀಜದ ಜೊತೆ ಎಷ್ಟು ರಾಸಾಯನಿಕ ಗೊಬ್ಬರ ಹಾಕ್ಬೇಕು, ಎಷ್ಟು ಸಾವಯವ ಗೊಬ್ಬರ ಹಾಕ್ಬೇಕು, ಆಮೇಲೆ ಔಷಧ ಎಷ್ಟು ಹಾಕ್ಬೇಕು ಅದು ಅಂದಾಜಿಲ್ಲ ಹಾಕ್ಬಿಡ್ತಾರ, ಯಾರನ್ನೂ ಕೇಳೋದಿಲ್ಲ ಏನಿಲ್ಲ. ಹಿಂಗಾಗಿ ಏನಾಗ್ತದೆ, ಅವು ಬೀಜ ಕೂಡ ಹಂಗ್ಲ ಆಗುದಿಲ್ಲ, ಭಾಳ ಅಡವಾಗ್ಬಿಡ್ತಾವ. ಹಿಂಗಾಗಿ ಗೊತ್ತು ಗೊತ್ತಾಗಿ ಬೆಳೆದ್ಕೊಳ್ಳಿನ ಸಾಕ ಸಮಸ್ಯೆ ಬರ್ತದೆ. ಆಮೇಲೆ ಹೆಚ್ಚು ರಾಸಾಯನಿಕ ಗೊಬ್ಬರ ಆತಂದ್ರೂ ಕೂಡ ಸಮಸ್ಯೆ ಆಗುತ್ತೆ ಭೂಮಿಗೆ. ಅದಕ್ಕೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕು, ವೈಜ್ಞಾನಿಕವಾಗಿ ನಾವು ಮಾಹಿತಿ ತಗೊಳ್ಬೇಕು. ಈ ಪೇರ್ಲ ತೋಟ ಬೆಳಿಬೇಕು ಅಂತಂದ್ರೆ ಹೇಗೆ ನೀವು ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡ್ರಿ, ಮತ್ತೆ ಯಾರು ನಿಮ್ಗೆ ಇದಕ್ಕೆ ವೈಜ್ಞಾನಿಕ ಮಾಹಿತಿ ಕೊಟ್ಟರು? ನಾವು ತೋಟಗಾರಿಕೆ ಇಲಾಖೆಗೆ ಹೋಗಿದ್ದೀವಿ ಸರ್. ತೋಟಗಾರಿಕೆ ಇಲಾಖೆಗೆ ಹೋದಾಗ ಅಲ್ಲೇ ಕೃಷ್ಣ ಸರ್ ಅಂತಿದ್ದೀರಿ ಸರ್, ನೀವು ತೋಟ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಸರ್ಕಾರದಿಂದ ನಾವು ದುಡ್ಡು ಕೊಡಿಸ್ತೀವಿ, 1 ಹೆಕ್ಟರ್ಗೆ 1,30,000 ರೂಪಾಯಿ ಕೊಡಿಸ್ತೀವಿ, ಅದ್ರೊಳಗೆ ಅಗಿ ಕೊಳ್ಕೊರಿ, ಅಗಿ ನಾಟಿ ಮಾಡ್ಕೊರಿ, ಅವಕ್ಕೆ ಎಣ್ಣೆ ಗೊಬ್ಬರ ತೊಗೊಂಬ್ರಿ, ಎಣ್ಣೆ ಗೊಬ್ಬರ ತೊಗೊಂಡ್ಬರಿ ಅಂತೇಳಿ ಅವ್ರು ಹೇಳಿದ್ರಿ ಸರ್. ನಾವು ಸರ್ಕಾರಿ ಗೊಬ್ಬರ ಎಣ್ಣೆ ನಾವು ಭಾಳ ಉಪಯೋಗ ಮಾಡಿಲ್ಲ ಸರ್. ಜೂನ್ದೊಳಗೆ DAP, ಜೂನ್ದೊಳಗೆ ನಾವು ಪೊಟ್ಯಾಷ್ ಹಾಕಿ ಬಿಟ್ವಿ ಅಂದ್ರೆ ಮುಂದಿನ ಜೂನ್ ಜುಲೈ ಮಟ್ಟ ನಾವು ಅದಕ್ಕೆ ಸರ್ಕಾರಿ ಗೊಬ್ಬರ ಉಪಯೋಗಿಸೋಲ್ಲ. ನಾವು ನಮ್ಮ ಎತ್ತು ದನಗಳು ಸಗಣಿನ ನಾವು ಹಾಕ್ತೀವಿ ಸರ್. ವೀರ್ಯಾಗು ಹುಳದ ಗೊಬ್ಬರ ಅಂತ ನಾವು ಮಾಡ್ಕೊಂಡಿವಿ ಸರ್. ಸಗಣಿ ಗೊಬ್ಬರದ್ದು ತೊಟ್ಟಿ ಕಟ್ಸೇವೆ ಸರ್, ಅದ್ರೊಳಗೆ ನಾವು ಹೀರೆ ಗೊಬ್ಬರದ ಹುಳ ಬಿಟ್ಕೊಂಡಿವಿ ಸರ್, ಎರೆಹುಳು ಬಿಟ್ಟಿವಿ ಸರ್. ಆ ಹುಳನ ಅದನ್ನ ನಾವು ಚೀಲ ತುಂಬ್ಕೊತೇವೆ ಸರ್. ಚೀಲ ತುಂಬಿಕೊಂಡು 3 ತಿಂಗಳಿಗೊಮ್ಮೆ ಅಂದ್ರೆ ಅದು ಚಿಗುರು ಬರ್ತೈತೆ ಸರ್. ಅದು ಪೇರ್ಲ ತೋಟ ಚಿಗುರು ಬರ್ತೈತೆ ಸರ್. ಆ ಚಿಗುರು ಏನು ಮಾಡ್ತೈತೆ ಅಂದ್ರೆ ಮೂಪ್ ತೊಗೊಂಡ ಚಿಗುರು ಬರ್ತೈತೆ ಸರ್. ಅದು ಒಂದೇ ಟೈಮು ಎರಡನೇ ಟೈಮು ಅಂತೇಳಿ ಏನಿಲ್ಲ ಸರ್, ಯಾವಾಗ ಬೇಕಾದರೂ ಚಿಗುರು ಬರ್ತೈತೆ ಅದು. ಅದಕ್ಕೆ ನಾವು ನೀರು ಗೊಬ್ಬರ ಸರಿಯಾಗಿ ಕೊಟ್ಟರೆ ಚಿಗುರು ಬರ್ತಾ ಇರ್ತೈತಿ, ತೋಟ ಬಂದ್ ಆಗೋದಿಲ್ಲ ಸರ್. ಕಂಟಿನ್ಯೂ 12 ತಿಂಗಳೂ ನಮ್ಮ ತೋಟದಾಗ ಹಣ್ಣು ಸಿಗ್ತಾವೆ ಸರ್. ಅಂದ್ರೆ ಆವಾಗ ನಾವು ಏನು ಮಾಡ್ತೀವಿ, 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಆ ಗಿಡ ನೋಡ್ಕೊತೇವೆ ಸರ್. ಹಚ್ಚಗೆ ಜಾಸ್ತಿ ಇತ್ತಂತಂದ್ರೆ ನಾವು ಗೊಬ್ಬರ ಜಾಸ್ತಿ ಕೊಟ್ಟಿಲ್ಲ ಸರ್. ಅದೇ ಸ್ವಲ್ಪ ಹಣ್ಣರಿ ಯಾಕತ್ತಂದ್ರೆ ಹಳದಿ ಕಾಣಕತ್ತಂದ್ರೆ ನಾವು ಜಾಸ್ತಿ ಗೊಬ್ಬರ ನಾವು ಎರೆಹುಳದ ಗೊಬ್ಬರನ ಉಪಯೋಗ ಮಾಡ್ತೀವಿ. ಜೂನ್ ಜುಲೈದಾಗ ಅಷ್ಟೇ ನಾವು ಯೂರಿಯಾ ಗೊಬ್ಬರ DAP ಅದು ಹಾಕ್ತೀವಿ ಸರ್. ಉಳಿಕೆ ಟೈಮ್ದಾಗ ಅದನ್ನು ಹಾಕೋದಿಲ್ಲ ರೀ. ಸ್ಪ್ರೇ ಮುಖಾಂತರ ಟಾನಿಕ್ ಕೊಟ್ಟೀವಿ ಸರ್ ಗಿಡಕ್ಕೆ. ಟಾನಿಕ್ ಈಗ 19 ಅಂತ ಕೊಡ್ತಾರೆ ಸರ್. ಅಲ್ಲಿನ 3 ಚೆಬ್ಬಿ ಒಳಗೆ ಕೃಷಿ ಇದೈತ್ರಿ ಸರ್, ಅಲ್ಲಿ ಕೊಡ್ತಾರೆ. ಅಲ್ಲಿಂದನೇ ತೊಗೊಂಡು ನಾವು ಹೆಚ್ಚಿಂದ ಎಣ್ಣೆ ಹೊಡೆಯೋದಿಲ್ಲ ಸರ್. ನಾವು ಜಾಸ್ತಿ ಮೋಹಕ ಬಲಿ ಅಂತ ಮಾಡೀನಿ ಸರ್ ನಾನು. ಮೋಹಕ ಬಲಿ ಅಂದ್ರೆ ಆಗ ಹಣ್ಣನ್ನು ಹಾಳು ಮಾಡುವಂಥ ಹುಳ ಒಂದು ಇರ್ಬಿ ಹಂಗೆ ಹುಳ ಐತಿ ಸರ್. ಅದು ಆ ಹುಳ ಏನು ಮಾಡ್ತೈತ್ರಿ, ಗಿಡಕ್ಕೆ ಬಾಟ್ಲಿ ಕಟ್ಬಿಟ್ಟಂತ ಸರ್. ಆ ಬಾಟ್ಲಿ ಒಳಗೆ ಎಣ್ಣೆ ಹಾಕಿಬಿಟ್ರೆ ಅದು ಮೋಹಕ ಬಲಿ ಅಂತ ತಿಳ್ಕೊಂಡು ಅದ್ರೊಳಗೆ ಹೋಗಿ ಅದು ಸತ್ಬಿಡುತ್ತೆ ಸರ್. ಒಂದೊಂದು ಬಾಟ್ಲಿ ಕಟ್ಬಿಟ್ಟಂತ್ರಿ ಗಿಡಕ್ಕೆ. ಅಂದ್ರೆ 1 ಎಕರೆಗೆ 6 ಬಾಟ್ಲಿ ಕಟ್ಬೇಕು ಅನ್ನೋದು ಒಂದು ನಿಯಮ ಐತಿ ಸರ್. ಅದು ನಾನು 1 ಎಕರೆಗೆ 15 ಬಾಟ್ಲಿ ಕಟ್ಟಿನಿ ಸರ್. ಯಾಕಂದ್ರೆ ದೌಡ್ ಕಂಟ್ರೋಲ್ ಆಗ್ತೈತಿ ಸರ್. ಈ ಹುಳ ಅಲ್ಲಿ ಹೋಗಿ ಹಾರಿ ಹೋಗೋದಕ್ಕಿಂತ ಅದಕ್ಕೆ ಇಲ್ಲೇ ಸಿಕ್ಬಿಡ್ತದೆ ಸರ್. ಆ ಸಲುವಾಗಿ ನಾನು ಜಾಸ್ತಿ ದುಡ್ಕೊಂಡೇನೆ ಸರ್. ಅದರ ಒಂದು ದಿವಸಕ್ಕೆ ನನ್ನ ಹೊಲದಾಗ ಅಗ್ರಿ ಕಡಿಮೆ ಹೊಂಟಾವ ಅಂದರೂ 15 ಟ್ರೇ ಮಾರಾಟ ಹೋಗವ್ರಿ. 1 ಟ್ರೇ 800 ರೂಪಾಯಿ ಮಟ್ಟ ಮಾರ್ತದೆ ಸರ್. ನಾವು ಮತ್ತೊಂದು ಏನು ಕೆಲಸ ಮಾಡಿಲ್ಲ, ಬರೇ ಆ ತೋಟ ಒಂದು ಅದನ್ನು ತೊಗೊಂಡು ನಾನು ಸ್ವತಃ ಮಾರಕ್ಕೆ ಹೋಗ್ತೇನೆ. ಜಾಸ್ತಿ ಬಂದು ಹೊತ್ತಿನಾಗ ಅಲ್ಲಿ ತೋಟಕ್ಕೆ ಬಂದ್ಬಿಡ್ತಾರೆ ಸರ್. ತೋಟಕ್ಕೆ ಬಂದು ನನಗೆ 200 ಬೇಕು, ನನಗೆ 300 ಬೇಕು. ಯಾರು ಬರ್ತಾರ? ಅವರು ಹಣ್ಣು ಮಾರೋರು, ಸಂತಿ ಒಳಗೆ ಹಣ್ಣು ಮಾರೋರು ಅಂತಾರೆ. ದಾಳಿಂಬ್ರಿ ಹಣ್ಣು, ಸೇಬಿ ಹಣ್ಣು, ಮೂಸಂಬಿ ಹಣ್ಣು, ಈ 5 ಥರದ ಹಣ್ಣು ದೇವರಿಗೆ ಅಂತೇಳಿ ತೊಗೊಂತಿರ್ತಾರಲ್ಲ ಸರ್, ಅವ್ರು ಏನು ಮಾರ್ತಿರ್ತಾರಲ್ಲ ಅವರು ನನ್ನ ಕಡೆ ಬರ್ತಾರೆ. ನನಗೆ ಹೆಚ್ಚಾಗಿದ್ದ ಹಣ್ಣು ಕೊಡ್ತೇನೆ ಸರ್. ನಾನು ಇವತ್ತು ನಾವು ಮಾರ್ಕೆಟ್ಗೆ ಅಷ್ಟು 500 ಹಣ್ಣು ಒಯ್ತೇನೆ ಅಂದ್ರಿ, 500ಕ್ಕಿಂತ 800 ಹಣ್ಣು ಆದ ಬಂದ್ರೆ ನಾವು ಮುಂದೆ 300 ಹಣ್ಣು ಅವ್ರು ಕೊಟ್ಟು ಮಾರ್ಕೆಟ್ಗೆ ನೀವು ಹೋಗಿ ಮಾರಾಟ ಮಾಡ್ತೀರಿ? ಹೌದು ಸರ್, ನಾನು ಮಾಡ್ತೇನೆ. ಹೆಂಗೆ ಬೆಳಗ್ಗೆಯಿಂದ ಸಂಜೆ ಮಟ್ಟ? ಇಲ್ಲ ಸರ್, ನಾನು 3 ಟ್ರೇ ಸೈಕಲ್ ಮುಟ್ಟನಾಗ ಹೇರ್ಕೊಂಡು ಸಂತಿ ಹೋಗ್ಬಿಡ್ತೇನೆ ಸರ್. ಸಂತಿ ಒಳಗೆ ಕಾಯಿಪಲ್ಲೆ ಏನು ತೋಳಕ್ಕೆ ಜನ ಜಗ್ ಕುಡಿದಿರ್ತೈತೆ ಸರ್. ಅಲ್ಲಿ ಏನು ನಮ್ಮ ಮನೆಯೊಳಗೆ ಶುಗರ್ ಐತೋಪ್ಪ, ನಮ್ಮ ಅಮ್ಮಗ ನಮ್ಮ ಅಜ್ಜಾಗ ನಮ್ಮ ಅಪ್ಪಗೆ ಶುಗರ್ ಭಾಳ ಐತಿ, ಈ ಡಾಕ್ಟ್ರು ಈ ಹಣ್ಣು ತಿನ್ನಂತಾರ ಅಂತ ತಿಳ್ಕೊಂಡು ಡಜನ್ ಗಟ್ಟಲೆ ತೊಂತಾರೆ ಸರ್, 4-5 ತೊಂತಾರೆ ಸರ್. ಅವರು ಕಾಯಂ ಗಿರಕಾಗಿಬಿಟ್ಟಾರೆ ಸರ್. ಈ ಸಂಜೆ ಹೋದಿಲ್ಲ, ಅಲ್ಲಿ ಪ್ಯಾರ್ಲನ್ ಮಾರೋ ಬಂದಿರ್ತಾನಪ್ಪ ಅವ್ನ ಕಡೆ ತೊಗೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಬಂದು 2 ತಾಸಿನಾಗ ಅಂದ್ರೆ ನನ್ನ ಹಣ್ಣು ಖಾಲಿ ಮಾಡಿಬಿಡ್ತಾರೆ ಸರ್. ಯೋಗ್ಯ ರೇಟ್ ಕೊಡ್ತಾರೆ. ಹ್ಞೂ ಸರ್, ಭಾಳ ನನಗೆ ಚಿಂತೆ ಬಿಟ್ಟೈತಿರಿ ಸರ್, ಭಾಳ ಚಂದ ನಡತ್ತೀರಿ ನಮ್ದು. ಇವತ್ತು ರೈತ ಬಾಂಧವರಿಗೆ ಮಾರುಕಟ್ಟೆನ ಒಂದು ದೊಡ್ಡ ಸಮಸ್ಯೆ. ಹ್ಞೂ, ಯಾಕಂದ್ರೆ ಅವರು ಬೆಳೀತಾರ, ಮಧ್ಯವರ್ತಿಗಳಿಗೆ ಜಾಸ್ತಿ ಕೊಡ್ಬೇಕಾಗ. ಅವ್ರು ಇಂತೇಳಿ ತೊಗೊಂಡೋಕೇವಿ ಸರ್. ಅವರು ಹಣ್ಣು ತೊಗೊಳ್ಳೋರು ಯಾರಿಲ್ಲ, ಇಷ್ಟಕ್ಕೆ ಕೊಡ್ತೇನೆ ನೋಡು, ಮತ್ತು ತಂದು ಬಿಟ್ಟವಿ ರೀ, ಮತ್ತು ನೀವು ಹೇಳ್ದಂಗೆ ನಾವು ಕೇಳಬೇಕು. ಅದಕ್ಕೆ ನಾವು ಬೆಳೆದು ನೀವು ಹೇಳ್ದಂಗೆ ಯಾಕೆ ಕೇಳೋದು ಸರ್ ನಾವು? ಅದಕ್ಕೆ ಸಲುವಾಗಿ ನಾವು ಏನು ಮಾಡ್ತೀವಿ, ನಾವು ಸ್ವಂತ, ಯಾಕಂದರೆ ನಾವು ಬೆಳೆದಿದ್ದ ಮಾಲು ನಾ ಇಟ್ಕೊಂಡು ಕುಂತು ಮಾರಕ್ಕೆ ನನಗೆ ಯಾವ್ತಾರ ಅಭಿಮಾನ ಸರ್. ಅವರು ನನಗೆ ಸತತ ಇಲ್ಲೇ ಕುಂತಿರ್ತಾನಿವ, ಇಲ್ಲೇ ಮಾರ್ತಿರ್ತಾನಿವ ಅನ್ನೋ ಎಲ್ಲ ಜನರಿಗೆ ಪಬ್ಲಿಕ್ ಆಗಿಬಿಟ್ಟೆ ಸರ್. ಎಲ್ಲ ಸಂತಿ ಒಳಗೂ ಅವ್ರು ನಾನು ಇಂಥ ಡೈರೆಕ್ಟ್ ಬಂದು ತೊಗೊಂಡು ಹೋಗ್ಬಿಡ್ತಾರೆ. ನನಗೆ ಹೆಚ್ಚಿಗೆ ಆದಾಗ ನಾನು ಮತ್ತೊಬ್ಬರಿಗೆ ಮಾರ, ಅಲ್ಲಿ ಮಟ್ಟ ಮಾರೋದು ಸರ್ ನಾನು. ಸೋಮನಗೌಡ ಮರಪ್ಪಗೌಡ್ರವ್ರೆ, ಹ್ಞೂ ಸರ್, ಈಗ ಪ್ಯಾರ್ಲ್ ಗಿಡ ಬೆಳೆದು ಇವತ್ತು ಭಾಳ ಯಶಸ್ವಿ ರೈತರಾಗಿರಿ, ನಿಮಗೆ ಭಾಳ ಸಮಾಧಾನ ಅದ. ಈಗ 3-4 ವರ್ಷ ಹಿಂದೆ ಮೊದಲು ಬೇರೆ ಬೇರೆ ಬೆಳೀತಿದ್ರಿ. ಹ್ಞೂ ಸರ್. ಸ್ಥಿತಿಗತಿಗಳು ಹೆಂಗಿತ್ತು, ಏನು ಹೆಂಗೆ? ಆವಾಗ ನೋಡಿ ಸರ್, ಮಳೆಗಾಲ ಹೆಚ್ಚು ಕಡಿಮೆ ಆಗಿತ್ತು ಸರ್. ಈಗ ವರ್ಷನೂ ಪೀಕ್ ಮಾಡ್ಬೇಕು ನಾ, ಮತ್ತು ಒಂದು ವರ್ಷಕ್ಕೆ 2 ಸಲ ಪೀಕ್ ಮಾಡ್ಬೇಕು, ಮುಂಗಾರಿ ಅಂತ ಹಿಂಗಾರಿ ಅಂತ 2 ಸಲ ಮಾಡ್ಬೇಕು. ಹದ ಸರ್ ನಮ್ಗೆ ಮಳೆ ಆಗಿ ಚೆಂದಾಗಿ ಸಿಕ್ಕರೆ ಅದ್ರದ್ದು ಅದಕ್ಕೆ ಮಾಡ್ಕೊಂಡು ಹೋಗ್ತಿತ್ತು ಸರ್. ಸ್ವಲ್ಪ ತಡೆ ಉಳಿತಿತ್ತು, ಸ್ವಲ್ಪ ಬೇಡ ಸ್ವಲ್ಪ ಸಾಲಕ್ಕಿತ್ತು ಕರೆ. ಇದು ಹಂಗಿಲ್ಲ ಸರ್, ನನಗೆ ಬರತೈತಿ ಅಂತ ಗ್ಯಾರಂಟಿ ಮೇಲೆ ದುಡಿಯಾತೇನೆ. ಈ ಒಣಬೇಸಾಯಿ ಏನೈತಲ್ರಿ ಸರ್, ಇದು ಬರ್ತೈತಿ ಬಿಟ್ಟೈತಿ ದೇವ್ರ ಮೇಲೆ ಇಚ್ಚಾರಿ ಸರ್. ನಮ್ಗೆ ಮಳೆ ಬೆಳೆ ಎಲ್ಲ ಚೆಂದಾಗಿ ಬಂತು, ಚೆಂದಾಗೆ ಬರ್ತೈತೆ ರೀ, ಆದರೆ ಬರ್ತೈತಿ ಹೋಗ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ. ಇದು ಮಾತ್ರ ನಾ ದುಡಿಯಾಕತ್ತೇನೆ ಇರ್ತಿ, ಇದ್ರಾಗ 100% ಬರತೈತಿ ಸರ್. ಯಾಕಂದ್ರೆ ಈ ತೋಟ ಬಂದ್ ಆಗೋದಿಲ್ಲ, ನಾವು ಅಕಸ್ಮಾತ್ ಬಂದ್ ಆಗೈತೆ ಅಂದ್ರೂ ನಾವು ಡ್ರಿಪ್ ಮುಖಾಂತರ ನೀರು ಕೊಡ್ತೀವಿ. ಸಣ್ಣ ನೀರು ಐತಿ ಸರ್, ನನ್ನ ಬೋರ್ ಐತಿ. ಎಷ್ಟೈತೆ ಬೋರು? ಬೋರು 1.5 ಇಂಚ್ ನೀರು ಐತಿ ರೀ. 1.5 ಇಂಚ್ ನೀರು 2 ಎಕರೆಗೆ ಅಗ್ದಿ ಕರೆಕ್ಟ್ ಆಗೈತೆ ಸರ್. ಆದ್ರೆ ಮತ್ತೊಂದು ಪೀಕ್ ಮನಾ ಮಾಡಿಲ್ರಿ, ಪ್ಯಾರ ತೋಟನ 1500 ಗಿಡ ಹಚ್ಚೇನ್ರಿ. ಈಗ ನೀವು ರಾಸಾಯನಿಕಗಳನ್ನ ಉಪಯೋಗ ಮಾಡೋದಿಲ್ಲ ಜಾಸ್ತಿ, ಯೂರಿಯಾನು ಜಾಸ್ತಿ ಹಾಕೋದಿಲ್ಲ, ಸಾವಯವ ಗೊಬ್ಬರ ಉಪಯೋಗ ಮಾಡ್ತೀರಿ ಮನೆಗೆ ಮಾಡಿದ್ದನ್ನ? ಹ್ಞೂ ರೀ, ಸಗಣಿ ಗೊಬ್ಬರ ಹಾಕ್ತೀರಿ ಹೌದಿಲ್ರಿ? ಹ್ಞೂ. ಏನು ಬದಲಾವಣೆ ಆಗಿದೆ? ಏನು ಬದಲಾವಣೆ ಅಂದ್ರೆ ಇದಕ್ಕೆ ಜಾಸ್ತಿ ಬಾಳ್ಕಿ ಬರ್ತೈತೆ ರೀ ಗಿಡ. ಇದು DAP ಪೊಟ್ಯಾಸ್ ಹಾಕಿದ್ವಿ ಅಂದ್ರೆ 1 ತಿಂಗಳು ಭಯಂಕರ ಬಂದು ಬಿಡ್ತೈತೆ ರೀ, ಅತ್ಲಾಗಿಂದ ಸ್ಲೋ ಆಗಿಬಿಡ್ತದೆ. ಮುಂದಿನ ತಿಂಗಳದೊಳಗೆ ಈ ಗೊಬ್ಬರ ಹಾಕಿದ್ದಕ್ಕೆ ಏನಾಗಿಬಿಡ್ತೈತೆ ರೀ, ಭೂಮಿ ಒಳಗಿನ ರಸ ಜಲಗ್ನ ಜಕ್ಕೊಂಡು ಆ ಗಿಡ ಕೊಟ್ಟು ಆಮೇಲೆ ಸ್ಲೋ ಆಗಿಬಿಡ್ತದೆ. ಇದು ನಾವು ರೆಡಿ ಮಾಡಿ ಎರೆಹುಳದ ಗೊಬ್ಬರ ಏನಂತ ಹೇಳ್ತಿ, ಕಂಟಿನ್ಯೂ ಸಣ್ಣಗೆ ಚಲವಿರ್ತೈತೆ ರೀ. ಇದು ಗಪ್ಪನೆ ಗಿಡ ಕೊಡೋದಲ್ಲ, ಒಮ್ಮೆಗೆ ಗಿಡ ಬರ್ನ್ ಮಾಡೋದಲ್ಲ, ಒಂದೇ ಲೆವೆಲ್ ನೋಡ್ಕೊಂಡ ಸರ್. ಅದಕ್ಕಾಗಿ ನಾವು ಅದನ್ನು ಜಾಸ್ತಿ ಉಪಯೋಗ ಮಾಡೋದಲ್ಲ. ನಾವು ಇನ್ನೂ ಒಂದು ಉಪಯೋಗ ಮಾಡೋದಂದ್ರೆ ಏನು ರೀ, ಟಾನಿಕ್ 1919 ನಾವು ಪಂಪ್ಲೆ ಹೊಡೆದು ಸ್ಪ್ರೇ ಮಾಡ್ತೀವಿ ರೀ. ಅದನ್ನಾದ್ರೂ ಹಣ್ಣು ಮಾಡಕ್ಕೆ ಬಂದ ಹೊತ್ತಿನಾಗ ನಾವು ಯಾವ ಕೀಟನಾಶಕ ಹೊಡೆಯೋದಿಲ್ಲ ರೀ, ಬೇವಿನ ಎಣ್ಣೆ ಒಂದು ಹೊಡಿತೀನಿ ಸರ್. ಬೇವಿನ ಎಣ್ಣೆಗೆ ಬೆಳೆಯ ನೋಣ ಕಂಟ್ರೋಲ್ ಆಕ ಸರ್. ಈ ಉಳುಕಿ ಎಣ್ಣೆಗೆ ಏನಕ್ಕೆ ಅಂದ್ರೆ ಆ ಹಣ್ಣಿಗೆ ವಾಪಸ್ ಅಂತಂದ್ರೆ ನಾನಾಗಲೇ ಸ್ವಂತ ಮಾರಕ್ಕೆ ಹೋಗ್ಕೊಂಡಿರ್ತೇವೆ, ನನ್ನ ಹೆಸರು ಕೆಡ್ತದೆ ಸರ್. ಅದ್ರ ಸಲುವಾಗಿ ರುಚಿ ಕಡಿಮೆ ಆಗ್ತದೆ, ರುಚಿ ಕಡಿಮೆ ಆಗ್ತದೆ ಸರ್. ಅದಕ್ಕೆ ನನ್ನ ಹೆಸರು ಕೆಡಬಾರ್ದು ಅಲ್ಲಿ ಪ್ಯಾಟಿ ಒಳಗೆ. ಇದನ್ನೆಲ್ಲ ಉಪಯೋಗಿಸಿದ್ರೆ ಗಣ ಹಣ್ಣು ರುಚಿ ಐತಿ, ಒಂದು ಎಲ್ಲರೂ ಸಂತ್ಯಾಗ ಮಾರಕ್ಕೆ ಬಂದಿರ್ತಾರಲ್ಲ ಸರ್, ನನ್ನ ಹಣ್ಣು ಖಾಲಿಯಾಗೋ ಮಟ್ಟ ಯಾರು ಹಣ್ಣು ಮಾರೋದಿಲ್ಲ. ಯಾಕಂದ್ರೆ ಅವರು ಹಿಟ್ಟು ತಂದಿರ್ತಾರ, ಪ್ರೆಸ್ ಇರೋದಿಲ್ಲ, ಅವು ಕಾಯಿ ಹರಿದಿರ್ತಾರ, ಪೆಡ ಜಗ್ಗಷ್ಟು ಹಣ್ಣು ಹರಿದು ಬಿಟ್ಟಿರ್ತಾರ. ನಾವು ಒಂದು ಲೆವೆಲ್ ಹಣ್ಣು ಹರಿತೀನಿ ಸರ್, ಒಂದು ಲೆವೆಲ್ ಹಣ್ಣು ಆಗೋ ಮಟ್ಟ ನಾ ಅದನ್ನು ಹರಿದಿಲ್ಲ. ನಾಳೆ ಹರಿಬೇಕು ಈ ಹಣ್ಣು ಅಂದ್ರೆ ಇವತ್ತು ಹರಿದಿಲ್ಲ ಸರ್ ನಾನು, ಅದನ್ನು ನಾಳೆ ಹರಿತೀನಿ ನಾ. ಏ ಇದು ಇನ್ನೂ ಸ್ವಲ್ಪ ಹಚ್ಚಗೈತಿ, ಇದು ನಾಳೆಗೆ ನಡೀತೈತಿ, ಒಂದಿನ ಹಿಟ್ಟು ತಿಂತಾರ ಆಮೇಲೆ ಇವತ್ತು ಹರಿದ್ಬಿಡೋಣ ಅನ್ನೋದಿಲ್ಲ ಸರ್ ನಾನು. ನಾಳೆ ಹರಿ ಹಣ್ಣು ನಾಳೆ ಹರಿತೀನಿ, ಇವತ್ತು ಹಣ್ಣು ಹರಿ ಹಣ್ಣು ಇವತ್ತು ಹರಿತೀನಿ, ಮತ್ತು ನಾಳೆ ನಾನು ಮತ್ತೂ ಅಡ್ಡಾಡಿಬಿಡ್ತೇನೆ. ಈಗ ನೋಡ್ರಿ ಸೋಮನಗೌಡ್ರ, ಈಗ ಮಕ್ಕಳ ಹೆಂಗ್ ನೋಡ್ಕೋತೀವಿ ಹಂಗ ಹೊಲದಾಗಿ ಗಿಡ ನೋಡ್ಕೋಬೇಕು ನಾವು, ಅಂದ್ರೆ ನಮಗೆ ಲಾಭ ಸಿಗ್ತದೆ. ಹೌದು ಸರ್. ಹಂಗ ಅಂದ್ರೆ ಈಗ ನಮ್ಮ ರೈತ ಬಾಂಧವರು ಈ ತರ ಯಾವ್ದೋ ಪೇರ್ಲ ಗಿಡ ಆಗ್ಲಿ ಯಾವ್ದೋ ಒಂದು ಕೃಷಿ ಮಾಡಿದ್ರು ಕೂಡ ಹೆಂಗ್ ದೇಖರೇಖ ಮಾಡ್ಬೇಕಂತ, ಹೆಂಗ್ ದೇಖರೇಖೆ ಮಾಡ್ಬೇಕಂದ್ರೆ ನಮ್ಮ ಅಪ್ಪಾರು ನಮ್ಮನ್ನ ಹೆಂಗ್ ಜೋಪಾನ ಮಾಡ್ಯಾರ, ಹಂಗ ನಾವು ಆ ಈ ಗಿಡ ಜೋಪಾನ ಮಾಡಿದ್ರೆ ಆ ಗಿಡ ನಮ್ಮನ್ನ ರಕ್ಷಣೆ ಮಾಡತ್ತಿ. ನಾವು ಗಿಡ ಜೋಪಾನ ಮಾಡೀವಿ, ಆ ಗಿಡ ನಮ್ಮನ್ನ ಈ ನಮ್ಮನ್ನ ಕಾಪಾಡತ್ತಿ. ನಾವು ದುಡಿಮಿನ ದೇವ್ರಂತ ತಿಳ್ಕೊಂಡ್ರೆ ನಮ್ಮನ್ನ ಓದ್ ಪ್ಯಾಟ್ಯಾಗ ನಿಲ್ಲಿಸ್ತೈತಿ. ಇಲ್ಲ ಅಂತಂದ್ರೆ ಅದೇನು ಮಾಡ್ತೈತಿ ಅಂತಂದ್ರೆ ನೀ ಯೋಗ್ಯ ಎಲ್ಲ ದುಡಿಯಾಕ ಮನುಷ್ಯಗೆ ಬರೋಂಗೆ ದುಡಿದ್ರೆ ನಮ್ಮನ್ನು ಪ್ಯಾಟ್ಯಾಗ ನಿಲ್ಲಿಸ್ತದೆ ಸರ್ ಅದು ಇಲ್ಲ ಅಂತಂದ್ರೆ ಪ್ಯಾಟ್ಯಾಗ ನಿಲ್ಲಿಸೋದಿಲ್ಲ ಅದು ನಾವು ಅದೇ ದೇವ್ರಂತೇಳಿ ನಂಬಿ ನಾ ದುಡಿತೀನಿ ಸರ್. ಈಗ ಗಿಡ ಕಟ್ ಮಾಡ್ಬೇಕು ಸರ್, ಒಂದು ಗಿಡ ಎಷ್ಟು ಅಂದ್ರೆ 8-9 ಬತ್ತೆಯಲ್ಲಿ ಕಟ್ ಮಾಡೋದು ಬರ್ತದೆ ಸರ್ ಗಿಡ ಅದನ್ನು. ಆ ಗಿಡ 8-9 ಬತ್ತೆಯಲ್ಲಿ ಕಟ್ ಮಾಡೋದು ಬಂದಾಗ ಆ ಗಿಡ ಕಟ್ ಮಾಡಿದಾಗ ಆ ಗಿಡಕ್ಕೆ ಎಷ್ಟು ನೋವಾಗಿರ್ತೈತಿ. ಆ ಗಿಡನ ನಾ ಯಾವ ಗೊಬ್ಬರ ಹಾಕಿ ರಕ್ಷಣೆ ಮಾಡ್ಕೋಬೇಕು, ಅದಕ್ಕೆ ಎದನ್ನು ಸ್ಪ್ರೇ ಮಾಡಬೇಕು, ಅದು ಒಳ್ಳೆ ಚಿಗುರು ಬರಬೇಕಾದ್ರೆ ನಾ ಏನು ಮಾಡಬೇಕು. ಆ ಗಿಡ ಕಟ್ ಮಾಡೋಕ್ಕಿಂತ ಮೊದಲೇಕ ಆ ಗಿಡ ಜೋಪಾನ ಮಾಡ್ಕೊಂಡು ಆ ಗಿಡ ಕಟ್ ಮಾಡ್ತೀನಿ. ಆ ಗಿಡ ಕಟ್ ಮಾಡಿದ್ನಿ ಅಂದ್ರೆ ನಾ 15 ದಿವಸ ಎಲ್ಲಿ ಹೋಗೋದಿಲ್ಲ ಸರ್, ಆ ತೋಟದಾಗ ಇರ್ತೀನಿ. ಯಾಕಂದ್ರೆ ಆ ಗಿಡಕ್ಕೆ ಯಾವ ರೋಗ ಬರಬಾರ್ದು, ಅದಕ್ಕೆ ಎಣ್ಣೆ ಕಡಿಮೆ ಆಗಬಾರ್ದು, ಗೊಬ್ಬರ ಕಡಿಮೆ ಆಗಬಾರ್ದು, ಅದನ್ನು ಅಷ್ಟು ಜೋಪಾನ ಮಾಡ್ಕೊಂಡೆ ಅಂದರೆ ನಾ ಅದನ್ನು ಹೋಗ್ನಿ ಅಂತೈತೆ. ಯಾವುದು ತೊಂದರೆ ಮಾಡ್ದಂಗೆ ನಿನ್ನ ರಕ್ಷಣೆ ಮಾಡ್ತೇನೆ ಅನ್ನೋ ಧೈರ್ಯ ನನಗೆ ಬರತ್ತೆ ಸರ್. ಅದು ಸಣ್ಣ ಕಟ್ ಮಾಡಿದಾಗ ಮಾತ್ರ ನಾ ಎಲ್ಲಿ ಹೋಗೋದು ಸರ್. ಅಷ್ಟು 2 ಎಕರೆ 21 ಗುಂಟೆ ಹೊಲ್ದಾಗ ಸರ್ 3 ಲಕ್ಷ ರೂಪಾಯಿ ನನಗೆ ಬರುತ್ತೆ ಸರ್ ಇವತ್ತು ಒಂದು ಬೀಡಿಗೆ. ಈಗ ಎಲ್ಲಿಂದ ಅಂತಂದ್ರೆ ನಾನು 4ನೇ ತಿಂಗಳಿಂದ ಹಿಡ್ಕೊಂಡು 4ನೇ ತಿಂಗಳಿಂದ ಇಲ್ಲಿ ಮಟ ಬಂದು ನನಗೆ ಬಂದೈತೆ ರೀ. ಇಲ್ಲಿಂದ ಈಗ ಒಂದು ತಿಂಗಳ ಅದು ಸ್ವಲ್ಪ ಸ್ಲೋ ಆಗೈತಿ. ಯಾಕಂದ್ರೆ ಈ ಮಳೆ ಭಯಂಕರ ಆಗಿಬಿಡ್ತು ಸರ್ ಈ ವರ್ಷ. ಭಯಂಕರ ಆಗಿದ್ದಕ್ಕೆ ಅದು ಚಿಗುರು ದೌಡ್ ತಗೊಳ್ಲಿಲ್ಲ ಸರ್. ಈ ಬಿಸಿಲು ಬಿತ್ತಲ್ಲ ಸರ್, ಈ ಬಿಸಿಲು ಮತ್ತು ಮಂಜು ಬಿತ್ತಲ್ರಿ ಸರ್, ಇದಕ್ಕುಷ್ಟಕ್ಕೂ ನಾ ಗಿಡ ತೊಳ್ಯಾಕತ್ಬಿಟ್ಟೆ ಸರ್. ಒಳ್ಳೆ ಚಿಗುರು ಬಂದೈತೆ ರೀ, ಇನ್ನು ಮುಂದೆ ನನಗೆ ಅದು ಫಸಲು ಕೊಡ್ತೈತೆ ಅನ್ನುವಂಥ ಭರವಸೆ ಭಾಳ ಐತೆ ಸರ್. ಈಗ ನೋಡ್ರಿ, ನಿಮ್ಗೆ ತೋಟಗಾರಿಕೆ ಇಲಾಖೆ ಕೂಡ ನಿಮ್ಗೆ ಸಹಾಯ ಮಾಡೋದು ಸರ್, ಅಂದರೆ ಪ್ಯಾಕ್ ಹೌಸ್ ಮಾಡಿಕೊಟ್ಟಾರೆ ಮಾಡಿಕೊಟ್ಟಾರೆ ಸರ್. ಅದು ಹೆಂಗೆ ಉಪಯೋಗ ಮಾಡ್ಕೋತೀರಿ ಅಂದರೆ ಎತ್ತು ಮತ್ತು ಆಕಳುಗಳನ್ನು ನೀವು ಹೆಂಗೆ ಉಪಯೋಗ ಮಾಡ್ಕೋತೀರಿ? ಈಗ ಮೊದಲ ಸೋಯಾ ಜೋಳ ಮೆಣಸಿನ ಗಿಡ ಬೆಳೀತಿದ್ರಿ, ಅವಾಗ ಇಷ್ಟೆಲ್ಲ ಕೆಲಸ ಇದ್ದಿಲ್ಲ, ಇಷ್ಟು ಕೆಲಸ ಇದ್ದಿಲ್ಲ ಅಂದರೆ ಹೊರವೆಲ್ಲ ಮಾಡ್ತಿದ್ರಿ, ಬಂದ ಹೋಗ್ತಿದ್ರಿ. ಈಗ ಭಾಳ ಕೆಲಸದ ಮತ್ತು ಸರ್ಕಾರ ಸಹಾಯ ತೊಗೊಂಡ್ರಲ್ಲ ಸರ್ ಪ್ಯಾಕ್ ಹೌಸ್ ಆದಮೇಲೆ, ಹ್ಞೂ ಸರ್, ಹೆಂಗೆ ನಿಮಗೆ ಸಹಾಯ ಆಗ್ಯದ ಅಂದ್ರೆ? ಆ ಹೊಲ್ದಂದು ಸಂಜೆ ಮಾಟ ಹರಿದು ಸಂಜೆ ಮುಂದೆ ಆ ಮನೆಯಾಗಿಟ್ಟು ಬರ್ತೇನೆ ಸರ್. ಆ ಮನೆಯಾಗಿಟ್ಟು ಬಂದಿದ್ದರಿಂದ ಅದು ಒಟ್ಟು ಹಣ ಕೆಡುವುದಿಲ್ಲ ಸರ್. ಇವತ್ತು 5 ಗಂಟೆ ಮಟ ಹರಿದ್ನಿ ಅಂದರೆ 5 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ಮಟನೂ ಅವ್ರು ಎಲ್ಲರೂ ಗಿರಾಕಿ ಬರಬೇಕು, ನನಗೆ ನಾನು ತೊಗೊಂಡು ಹೋಗಿ ಮಾರಬೇಕು ಅಲ್ಲಿ ಮಟ. ಆ ಮನೆ ಆ ಹಣ್ಣನ್ನು ರಕ್ಷಣೆ ಮಾಡಿದೆ ಸರ್. ಪ್ಯಾಕ್ ಹೌಸ್ ಅಂತ ಏನು ಪ್ಯಾಕ್ ಹೌಸ್ ಅಂದ್ರೆ ಏನು ಏನೈತೆ ಅದ್ರೊಳಗೆ? ಅದ್ರೊಳಗೆ ಏನಾಯ್ತಂದ್ರೆ 25 ಫೂಟ್ ಅಗಲ 30 ಫೂಟ್ ಉದ್ದ ಹಾಕಿ ಕೊಟ್ಟಾರೆ ಸರ್. ಅವರು ಅಮೌಂಟ್ ಕೊಟ್ಟಾರ, ನಾನು ಆ ಟೈಪ್ ಹಾಕ್ಸೇನಿ ಸರ್. 3 ಫೂಟ್ಗೆ ಒಂದು ಕಿಟಕಿ ಬಿಟ್ಟಾನೆ ಸರ್, 5 ಫೂಟು 4 ಫೂಟ್ ಎತ್ತರ ಕಿಟಕಿ ಬಿಟ್ಕೊಂಬಿಟ್ಟಾನೆ ಸರ್. ಕಿಟಕಿ ಬಿಟ್ಕೊಂಡು ಆಮೇಲೆ ಅದಕ್ಕೆ ಹವಾ ಬರ್ದಂಗೆ ನೊಣ ಅದು ಅಷ್ಟೇ ಒಳಗೆ ಬರೋಂಗಿದ್ದಂಗೆ ಜಾಳಿಗೆ ಬರ್ದಂಗೆ ಸರ್. ಯಾವುದು ಏನು ಬರೋಂಗಿಲ್ಲ, ಹಣ್ಣು ಮಾತ್ರ ಕೆಡೋದಿಲ್ಲ, ಗಾಳಿ ಆಡದೈತೆ ಸರ್, ಒಳಗೆ ಗಾಳಿ ಬರ್ತದೆ. ರೌಂಡಕ್ಕೂ ಕಿಟಕಿನೂ ಬಿಟ್ಟೇನೆ ಸರ್, 2 ಬಾಗಿಲ ಹಚ್ಚೀನಿ ಸರ್. ಒಂದು ಬಾಗಿಲ ಅಂತೂ ಸತತ್ ಬಂದ್ ಮಾಡಿರ್ತೀನಿ, ಒಂದು ಬಾಗಿಲೇ ನಾನು ಯೂಸ್ ಮಾಡ್ಕೊಂಡೆ ಸರ್. ವಿಶೇಷವಾಗಿ ನಿಮ್ಗೆ ಪ್ಯಾರ್ಲ್ಗೆ ತೋಟನ ಮಾಡಿಬಿಟ್ಟಿರಿ? ಹೌದು ಸರ್. ಬೇರೆ ಏನಾರು ಬೆಳಿಬೇಕು ಅಂತ ಆಲೋಚನೆ ಬಂದಿಲ್ಲ ನಿಮ್ಗೆ? ಆಲೋಚನೆ ಬಂದಿದೆ ಸರ್, ಹಾಕಿದ್ಯಾ ಒಳಗೆ ಏನು ಹಾಕಿದ್ಯಾ? ನುಗ್ಗಿ ಗಿಡ ಹಚ್ಚಿದ್ಯಾ? ನುಗ್ಗಿ ಗಿಡ ನಾನು ಪ್ಯಾರ್ಲ ಗಿಡಕ್ಕೆ ತೊಂದರೆ ಮಾಡಕ್ಕೆ. ಏನಾಯ್ತು? ಏನಾತಂತಂದ್ರೆ ಇದು ಪ್ಯಾರ್ಲ ಗಿಡ ನಾವು ಏಟು ಬೇಕು ಅಷ್ಟೇ ಬೆಳ್ಕೊತೇವೆ ಸರ್. ಇದು ಇವತ್ತು ನಾವು 5 ಫೂಟ್ ಬಿಡ್ಬೋದು, 10 ಫೂಟ್ ಬಿಡ್ಬೋದು. 10 ಫೂಟ್ ಬಿಟ್ಟಾಗ ಈದು ಎಷ್ಟು ಬೆಳೆಯಕತ್ತಂತಂದ್ರೆ 20 ಫೂಟ್ ಗಟ್ಟಲೆ ಬೆಳೆಯಕತ್ತೆ, 15 ಫೂಟ್ ಗಟ್ಟಲೆ ಬೆಳೆಯಕತ್ತು. ಅದು ಸೂರ್ಯನ ಕಿರಣಕ್ಕೆ ಅದಕ್ಕೆ ಆ ಗಿಡಕ್ಕೆ ತೊಂದರೆ ಮಾಡಕತ್ತೆ. ಸೂರ್ಯನ ಕಿರಣಗಳು ಬೀಳ್ತಾ ಇಲ್ಲ, ಬೀಳ್ತಿಲ್ಲ ಅದ್ರ ಮೇಲೆ. ಆ ಸೂರ್ಯನ ಕಿರಣ ಬೀಳಿಲ್ಲ ಅಂತಂದ್ರೆ ಇದು ಕಲಿ ಬರಕತ್ರಿ, ಕಾಯಿ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಬರಕತ್ತು. ಅದ್ರ ಸಲುವಾಗಿ ನಾವು ಅದನ್ನ ತೆಗೆದು ಇದನ್ನೊಂದ ಇಟ್ಕೊಂಡ್ವಿ. ಹುಲವಾರದಲ್ಲಿ ಲಿಂಬಿ ಗಿಡ ಮಾಡೀನಿ ಸರ್, ಪ್ಯಾರಲ್ ತೋಟ ಹುಲವಾರ ರೌಂಡು. ನಾವು ಬೇಲಿ ಹಚ್ಚಿಲ್ಲ ಸರ್ ಹೊಲಕ್ಕೆ, ನಿಂಬೆ ಗಿಡ ಮಾಡಿಬಿಟ್ಟಿನಿ. ಅದ್ರ ಒಳಗೆ ಮಂಗ್ಯಾನು ಜಾಸ್ತಿ ಬರೋದಿಲ್ಲ ಮತ್ತು ನಿಂಬೆ ಗಿಡ ನನಗೆ ಸತತ ಹಣ್ಣು ಕೊಡ್ತದೆ. ಒಳ್ಳೆ ವಿಚಾರ ಮಾಡಿದ್ರಿ ನೋಡ್ರಿ. ಈಗ 2 ಎಕರೆ 21 ಗುಂಟದಾಗ ನೀವು ಮಾಡ್ಲಿಕ್ಕೆ ಸರ್ ಸುಮ್ಮನಗೌಡ್ರೆ ಯಶಸ್ವಿ ಆಗಿರಿ, ಯಾಕಂದ್ರೆ ಯಾವಾಗಲೂ ಯಶಸ್ವಿ ಆದವ್ರ ಮುಂದೆ ಮತ್ತೇನೋ ಹೊಸದು ಮಾಡ್ಬೇಕಂತ ವಿಚಾರ ಮಾಡ್ತಿರ್ತಾರೆ. ಈಗ ಸೋಮನಗೌಡ ಮರಪ್ಪಗೌಡ್ರವ್ರೆ, ಮುಂದಿನ ವಿಚಾರಗಳು ಏನು, ಮತ್ತೆ ಏನು ಇದನ್ನ ಮುಂದುವರಿಸಿಕೊಂಡು ಹೋಗ್ಬೇಕಂತ ಮಾಡಿರೋ, ಮತ್ತೆ ಮುಂದೆ ಬೇರೆ ಏನರೋ ಒಂದು ವಿಚಾರಗಳದಾವೆ? ಯಾಕಂದ್ರೆ ಆರ್ಥಿಕವಾಗಿ ನೀವು ಸಬಲರಾಗಿರಿ, ಆಮೇಲೆ ಆರ್ಥಿಕ ಸಬಲತೆ ಅಂದ್ರೆ ಏನು, ರೈತ ಹೇಗೆ ನಮ್ಮ ಹೊಲದಾಗ ನಾವು ಹೆಚ್ಚು ಸಮಯ ಕಳೆದ್ರೆ ನಮ್ಗೆ ಲಾಭ ಆಗ್ತದೆ, ಮತ್ತು ಮಾರುಕಟ್ಟೆಯ ಒಂದು ಜಾಣತನ ನಾವು ತಿಳ್ಕೊಂಡ್ರೆ ಹೆಂಗೆ ಲಾಭ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಾಗ್ಯದ. ಹಂಗೆ ಏನು ಯೋಜನೆಗಳು ಇಟ್ಕೊಂಡಿರಿ ಹೇಳ್ಬೋದಾ? ನಾವು ಸರ ಹೊಲ ನಂದು ಬಾಜುಕ ಇನ್ನೂ ಸ್ವಲ್ಪ ಹೊಲ ಐತೆ ಸರ್, ಆದರೆ ನನಗೆ ನೀಗೂದು ಇಷ್ಟು 2 ಎಕರೆ. ಈಗ ಮುಂದಿನ 2 ಎಕರೆಗೆ ನಾನು ಮತ್ತೊಂದು ಬತ್ತಲ್ಲಿ ಹೋಗಿ ಅಗಿ ತರೋದಂಥ ಯೋಜನೆ ಒಂದು ಮಾಡಿಕೊಂಡೇನೆ ಸರ್. ನಾನೇ ಕಸಿ ಕಟ್ಟೇನಿ ರೀ, ಗಿಡದಿಂದ ಗಿಡಕ್ಕೆ ಕಸಿ ಕಟ್ಟಿ ಅದನ್ನು ಗಿಡದಿಂದ ಗಿಡದೊಳಗೆ ಒಂದು ಗಿಡ ರೆಡಿ ಮಾಡ್ಕೊಂಡೇನೆ ನಾನು. ಈಗ ಯಾರು ಬೇಕಂತೇಳಿ ಆರ್ಡರ್ ಕೊಟ್ಟರೆ ನಾನು ಅಗಿ ಕೊಡ್ತೇನೆ ಸರ್. ಅವ್ರು ನನಗಿಷ್ಟ ತೋಟ ಸಾಕ್ರಿ, ನಾ ಇಷ್ಟದಾಗ ಮಾಡ್ಕೊಂಡೇನೆ ಸರ್. ನನಗೆ ಮತ್ತೊಂದು ಜಾಸ್ತಿ ಮಾಡ್ಕೊಂಡೆನ್ ಸರ, ನನಗೆ ನೀಗುದಿಲ್ಲ ಸರ ಇಷ್ಟು. ಯಾಕೆ ಮಾರ್ಕೆಟ್ಗೆ ಹೋಗ್ಬೇಕ್ರಿ ಸರ, ನಾನು ಹಣ್ಣು ಹರಿಬೇಕು ಅಂದಾಗ ನನಗೆ ನೀಗದಾಗದಕ್ಕೆ ನಾನು ಆಳಿನ ಅವಶ್ಯಕತೆ ನಾ ತೊಳೆದಿಲ್ಲ ಸರ್. ಆಳಿನ ಅವಶ್ಯಕತೆ ಯಾಕೆ ತೊಳೆದಿಲ್ಲ ಅಂತಂದ್ರೆ, ಒಂದು ಮಾಡಂದ್ರೆ ಎರಡೆಟ್ಟು ಮಾಡೋ ಹೋಗಿರ್ತಾರೆ ಸರ್. ಅವ್ರನ್ನ ನೋಡೋಕೆ ಒಬ್ರು ಬೇಕು. ಈಗ ನಾ ಆಳು ಹಚ್ಚಿ ಹೋದ್ನಿ ಅಂದ್ರೆ ಅವ ಮೈಗಳತನ ಮಾಡ್ತಾನೆ ಸರ್. ನಾ ಇರೋ ಮಠ ಚಂದಾಗೆ ಜೋಪಾನ ಮಾಡ್ತಾನೆ ರೀ. ನಾ ಹೋಗಿದ್ದೆ ಅಂದ್ರೆ ಅವನದ ರಾಜ ಆಗಿ ಅದ್ರ ಸಲುವಾಗಿ ನನ್ನ ಗಿಡ ಲಕ್ಷಣಕ್ಕಾವು. ನಾನು 2 ಎಕರೆ ಮಾಡೋದು ಕೇಳ್ತಂತ 1 ಎಕರೆ ಮಾಡ್ಕೊಲ್ಯಾಕ ನಾ ಸ್ವಂತ ದುಡಿಬೇಕನ್ನ ಅವ್ರು. ಭಾಳ ಖುಷಿ ಆಗತ್ತೆ ಸುಮನ್ಗೌಡ ನಿಮ್ಮ ಮಾತು ಕೇಳಲಿಕ್ಕೆ. ಅಂದರೆ ಈ ಪೇರ್ಲ ತೋಟದ ಯಶಸ್ಸು ಅಂದರೆ ನೀವು ನೋಡ್ರಿ, ಈಗ ಅಲ್ಲಿ ತಳಿಗಳು ಹೆಂಗಿದೆ, ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸರ್ ಬಂದು ನಮ್ಗೆ ಸಹಾಯ ಮಾಡಿದ್ರು ನೋಡಿ, ಯಾವ ತಳಿ ಹಾಕ್ಬೇಕು ಅಂಥೇಳಿ. ಅಂದರೆ ಇಳುವರಿ ಚಲೋ ಬರಬೇಕು ಅಂದರೆ ಯಾವ ತಳಿ ಆಯ್ಕೆ ಮಾಡಬೇಕು ಅಂತ ಯಾರಾದರೂ ಮಾರ್ಗದರ್ಶನ ಮಾಡ್ಯಾರ ನಿಮಗೆ? ಹ್ಞೂ ರೀ ಸರ್. ಯಾರು ಮಾಡ್ಯಾರ, ಏನು ಮಾಡಿದ್ರು ಅಲ್ಲಿ? ಇದಕ್ಕೆ ಹೋಗಿದ್ನಿ ರೀ ಸರ್, ತಾರ್ಯಾಳ್ ಮಾರ್ತಿ ಫಾರ್ಮಿಗೆ ಸರ್. ತಾರ್ಯಾಳ್ ಮಾರ್ತಿ ಫಾರ್ಮಿಗೆ ಹೋದ್ರೆ ನೋಡಪ್ಪ, ನಮ್ಮ ಕಡೆ ಇಷ್ಟೆಲ್ಲ ಅಗಿ ಅದಾವೆ, ಇದ್ರೊಳಗೆ ನಿನಗೆ ಮನಸ್ಸಿಗೆ ಯಾವ ಗಿಡ ಬರ್ತೈತಿ ಆ ಗಿಡ ತಗೋ. ಹಾಗೆ ನಾವು ಎಲ್ಲನೂ ಮಾರಾಕ ಇಟ್ಟೇವಿ, ಆದರೆ ನೀನು ಯಾವ್ದನ್ನ ಆಯ್ಕೆ ಮಾಡ್ಕೊತೀವಿ ಅದನ್ನು ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅವರು. ನಾನು ಅವ್ರನ್ನ ವಿಚಾರ ಮಾಡಿದ್ದೇನೆಂದ್ರೆ, ನನಗೆ 12 ತಿಂಗಳೂ ಸತತ ಫಲ ಕೊಡುವಂಥ ತಳಿ ಯಾವುದು ಅಂತ ಕೇಳಿದೆ ಸರ್ ಅವ್ರಿಗೆ. ಯಾರು 1-2 ತಿಂಗಳ 3 ತಿಂಗಳು ಚೆಲ್ಬೇಕತಿ, ವರ್ಷದಾಗ 2 ಸಲ ಬರ್ತೈತಿ, ವರ್ಷದಾಗ 3 ಸಲ ಬರ್ತೈತಿ, ಇದು ಈ ಹಿಂಗೆ ಅಂತ ತೈವಾನ್ ಸ್ಪಿಂಕು, ನಕಲೋ ಪಾರ್ಟಿ ನಾಯಿನು, ಆಮೇಲೆ ಉಳ್ಕಿದು ನಾನು ಹಚ್ಚಿದ್ದು ಜೀವಿಲಾಸ, ಜೀವಿಲಾಸ ತಳಿ ಅಂತ ತಿಳ್ಕೊಂಡು ನಾನು ಹಚ್ಚಿದ್ದೆ ಸರ. ಹಚ್ಚಿಂದ ಮತ್ತು ಈ ತಳಿ ಹೆಂಗೆ ಅಂತ ಕೇಳಿದೆ ನಾನು. ಕೇಳಿದ್ರೆ ಇದು ನೀ ಜೋಪಾನ ಮಾಡ್ದಂಗೆ ಇರ್ತೈತಿ ನೋಡಪ್ಪ, ನೀನು ಹೆಂಗೆ ಜೋಪಾನ ಜಾಸ್ತಿ ಮಾಡ್ತಿ ಹಂಗೆ ನಿನಗೆ ಬೇಗ ಬೇಗ ಕಾಯಿ ಬಿಡ್ತೈತಿ, ಇದು ನೀ ಜೋಪಾನ ಕಡಿಮೆ ಮಾಡಿದಂದ್ರೆ ಇದು ಸ್ಟಾಪ್ ಆಗಿಬಿಡುದು ಅಂತ ಹೇಳಿದ್ರು ಸರ್ ಅವರು. ಅಂದ್ರೆ ನಾನು ದುಡಿಯಾಕ ನಿಂತನೆಂದಾಗ ನಾನು ಸತತ ದುಡಿತೀನಿ, ನನಗೆ ಸತತ ಚೆಲುವಾಗುವಂಥದ್ದು ಕೊಡ್ರಿ ಅಂತ ಕೇಳಿದೆ. ಆದರೂ ಉತ್ತಮ ತಳಿ ಕೊಟ್ಟಾರೆ ಸರ್. ಆದರೆ ಜೀವಿಲಾಸ ಅಂತಂದ್ರೆ ಒಂದು ಹಣ್ಣು 800 ಗ್ರಾಮ್ ಬರುವಂಥ ಹಣ್ಣು ಐತೆ ಸರ್. 800 ಗ್ರಾಮು ಬರ್ತದೆ ಸರ್, ಆಮೇಲೆ 500 ಗ್ರಾಮು ಬರ್ತದೆ ಸರ್, 200 ಗ್ರಾಮು ಬರ್ತದೆ ಸರ್. ನಾನು 3 ಗುಂಪಿ ಮಾಡಿ ಹೆಚ್ಚಿರ್ತೇನೆ ಸರ್ ಅವನು. ನಾ ಸಂತಿ ಒಳಗೆ ಈ ಹಣ್ಣಿಗೆ 10 ರೂಪಾಯಿಗೊಂದು, 5 ರೂಪಾಯಿಗೊಂದು, 20 ರೂಪಾಯಿಗೆ 3 ಈ ಟೈಪ್ ಮಾಡಿ ನಾನು ಮಾರ್ತೇನೆ ಸರ್. ಭಾಳ ಚಂದ ಬಂದೈತಿ, ಭಾಳ ಚಲೋ ಆಗೈತೆ ರೀ. ಸುಮ್ನಗೊಡ್ರಿ, ಭಾಳ ಖುಷಿ ಆಯಿತು. ಒಬ್ಬ ಯಶಸ್ವಿ ರೈತರು ಇದ್ದಾರೆ. ನೀವು ಭಾಳ ಮಾಡಿಲ್ಲ, ಸ್ವಲ್ಪ ಮಾಡಲ್ರಕ. ಹ್ಞೂ ಸರ್. ಆದ್ರೆ ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಪೇರ್ಲ ತೋಟದ ಮಕ್ಕಳಂಗೆ ಸಾಕ್ಲಿಕ್ಕೆ, ಅದಕ್ಕೆ ನಿಮಗೆ ಫಲ ಕೊಡ್ಲಿಕ್ಕೆ. ಹ್ಞೂ ಸರ್. ಆಮೇಲೆ ನೀವು ಅದನ್ನು ಮಾರುಕಟ್ಟೆನೂ ಕೂಡ ಭಾಳ ಚಂದ ಮಾಡ್ತೀರಿ. ಹ್ಞೂ ಸರ್. ನೀವು ಹೋಗಿ ಮಾರಾಟ ಮಾಡೋದ್ರಿಂದ ನಿಮಗೆ ಲಾಭ, ನೀವು 100ಕ್ಕೆ 100 ನಿಮಗೆ ಸಿಕ್ಕದ. ಹ್ಞೂ ಸರ್. ಹೀಗಾಗಿ ಮನೆಯವರಿಗೆಲ್ಲ ಖುಷಿ ಅದ, ಮತ್ತೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಲಿಕ್ಕಾಗಿದೆ. ಮಕ್ಕಳು ಮಕ್ಕಳು ಒಬ್ಬ ಗಂಡಮಗ ಅದಾನ್ರಿ, ಇಬ್ರು ಹೆಣ್ಣು ಮಕ್ಕಳು ಅದಾರ ಸರ್. ಗಂಡಮಗನ ಸಣ್ಣವ, ಹೆಣ್ಣು ಮಕ್ಕಳು ದೊಡ್ಡವರು, ಶಾಲಿಗೆ ಹೋಗ್ತಾರೆ ಸರ್. ಯಾವುದು ತಿಂತಿಲ್ಲಂಗೆ ಮನೆಯವರು ನಿಮ್ಗೆ ಸಹಕಾರ ಮಾಡ್ತಾರೆ? ಮಾಡ್ತಾರೆ ತೋಟದಾಗ. ಹ್ಞೂ ಸರ್. ಈಗ ತೋಟ ಮಾಡ್ಬೇಕು ನಾವು, ಪ್ಯಾರಲ್ ತೋಟ ಅಂತೇಳಿ ಒಂದು ಜನ ಮುಂದೆ ಬರ್ತಾರೆ ನಿಮ್ಮ ಮಾತು ಕೇಳಿದ ಮೇಲೆ, ಭಾಳ ಖುಷಿ ಆಕಾರ ಅವ್ರು. ಹ್ಞೂ ಸರ್. ಅವ್ರಿಗೆ ಏನರ ಒಂದೆರಡು ಕಿವಿ ಮಾತು ಹೇಳ್ರಿ, ಹೆಂಗೆ ನೀವು ಶುರು ಮಾಡ್ಬೇಕು, ಹೆಂಗೆ ನಿಮ್ಮಂಗೆ ನೋಡ್ಕೋಬೇಕು, ಏನೇನು ಸಮಸ್ಯೆಗಳು ಬರ್ತಾವೆ, ಒಂದೆರಡು ಮಾತು ಹೇಳ್ರಲ್ಲ. ಹ್ಞೂ ಸರ್. ಅವ್ರ ಹೊಲಕ್ಕೆ ಹೋಗಿ ಆದರೂ ನಾ ಅವ್ರಿಗೆ ಹಚ್ಚಿ ಕೊಡುವಂಥ ವಿಚಾರ ಮಾಡ್ತೇನೆ ರೀ. ಯಾಕಂದ್ರೆ ನಾ ಇದರಿಂದ ಉದ್ಧಾರ ಆಗೇನೆ ಅಂದ್ರೆ ಮತ್ತೊಬ್ರು ಉದ್ಧಾರ ಆಗ್ಬೇಕು ನನಗೆ ಇದರಿಂದ ಅಂತ. ನನಗೆ ಹೆಂಗೆ ಮಾಡ್ಬೇಕು, ಶುರು ಮಾಡ್ಬೇಕು ಅಂತೀರ ಅವ್ರು? ಮೊದ್ಲಕ್ಕೆ ಭೂಮಿ ಹದ ಮಾಡ್ಕೋಬೇಕು ಸರ್. ಹದ ಮಾಡಿಕೊಂಡು ಇದು ಸಾಲು ನೀಟ್ ಮಾಡ್ಕೋಬೇಕು ಸರ್. ಸಾಲು ಸೊಟ್ಟಪಟ್ಟು ಆದವಂದ್ರೆ ನಾವು ದುಡಿಯೋಕೆ ಭಾಳ ಬೇಜಾಕೈತೆ ಸರ್. ಅದು ಒಂದು ನೀಟಾಗಿ ನೀರು ಬಿಟ್ರೆ ನೀಟಾಗಿ ಹೋಗಿಬಿಡ್ಬೇಕು ಸರ್. ಅದು ಇಚ್ಚ ಕಡೆಯಿಂದ ನೋಡಿದ್ರು ಹಂಗೆ ಕಾಣಬೇಕು, ಇಚ್ಚ ಕಡೆಯಿಂದ ನೋಡಿ. ನಾವು ರೈತರು ಏನು ಮಾಡ್ತೀವಿ, ಹಾಂ ಅಲ್ಲಿ ಬರ್ತೈತೆ ತೋರೋ ಅಲ್ಲಿ ಹೆಚ್ಚು, ಹ್ಞೂ ಇಲ್ಲಿ ಬರ್ತೈತೆ ತೋರೋ ಇಲ್ಲಿ ಹೆಚ್ಚು, ಹಂಗೆ ಮಾಡಿದ್ವಿ ಅಂದ್ರೆ ನಮ್ಮ ತೋಟದಾಗ ಕೆಲಸ ಮಾಡೋಕ್ಕಾಗೋದು ಸರ್. ನಾವು ನೀಟಾಗಿ ಟ್ಯಾಕ್ಟರ್ ಹೊಡ್ಕೊಳಕ್ಕೆ ಬರೋದಿಲ್ಲ, ಹಿಂಗೆ ಹೊಡ್ಕೊಂತ ಹೋಗಿರ್ತೀವಿ, ಇದ್ರಿಗೆ ಬಂದುಬಿಡ್ತೈತೆ ಗಿಡ, ಆವಾಗ ಸಮಸ್ಯೆ ಆಕತ್ ಸರ್. ಅದಕ್ಕೆ ಮೊದಲೇಕ್ಕೆ ಭೂಮಿ ಹದ ಮಾಡಿಕೊಂಡಾಗ ಇಲ್ಲೇ ಕುಂಡಿರ್ಬೇಕಿದೆ ಅನ್ನುವಂಗೆ ದಾರ ಕಟ್ಟಿ ನೀಟಾಗಿ ಮಾಡಿಕೊಂಡು ನಾವು ಅದು ಗೊರ್ತ ಮಾಡಿಕೊಂಡು ಆ ಜಗಕ್ಕೆ ನಾವು ಹೋಗಿ ಹಚ್ಕೋಬೇಕಾಗತ್ತೆ ಸರ್. ಹೌದು. ಒಮ್ಮೆ ನಾವು ಕರೆಕ್ಟ್ ದುಡಿದ್ವಿ ಅಂದರೆ ನಮ್ಮ ಸಾಲ 15 ವರ್ಷಗಟ್ಟಲೆ ಚಂದ ಕುಂಡಿರ್ತಾವೆ ಸರ್. ಒಳ್ಳೆ ಮಾತು. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಮೊದಲೇಕ್ಕೆ ಗುರ್ತ ಮಾಡಿಕೊಂಡು ಅಲ್ಲಿ ಗೊಬ್ಬರ ಹಾಕಿ ಅಲ್ಲೇ ಸ್ವಲ್ಪ ಪುರಟ್ ಹಾಕ್ತೇನೆ ಸರ್. ಪೊರೋಟ ಹಾಕಿದ್ವಿ ಅಂತಂದ್ರೆ ಏನಕ್ಕತಿ, ಪೊರೋಟ ಅಂದ್ರೆ ಏನಂದ್ರೆ ಗೆದ್ಲಿ ಹುಳ ಸರ್. ಅದು ಗೆದ್ಲಿ ಹುಳ ಅಲ್ಲಿ ಒಟ್ಟ ಬರೋದಿಲ್ಲ. 2 ಗೇಣು ಬಿಟ್ಟು ಹುಲ್ವಾರದ ರೌಂಡ್ ಸುಣ್ಣ ಪುಡಿ ಮಾಡಿ ಸುಣ್ಣ ಸುರ್ತೇನೆ ಸರ್. ಆ ಸುಣ್ಣದಿಂದ ಏನಕ್ಕತಿ ಅಂತಂದ್ರೆ ಆ ಗಿಡಕ್ಕೆ ಇಫೆಕ್ಟ್ ಮಾಡೋ ಹುಳುಗಳು ಯಾವೂ ಬರೋದಿಲ್ಲ ಸರ್. ನೋಡ್ರಿ, ಇದನ್ನೆಲ್ಲ ನಮ್ಮ ರೈತರು ಅರ್ಥ ಮಾಡ್ಕೋಬೇಕು. ಹ್ಞೂ ಸರ್. ಯಾಕಂದ್ರೆ ಮಾರಾಕ್ ತರುವಲ್ಲ ಸರ್, ನಾವು ಮನ್ಯಾಗ ಮಾಡ್ಕೋಬೇಕು ಇವನು. ನಾವು ಗಿಡಕ್ಕೆ ಮನ್ಯಾಗ ಜಾಸ್ತಿ ಮಾಡಿಕೊಂಡು ಮನ್ಯಾಗ ಸಂಗ್ರಹ ಮಾಡಿದ್ದು ನಾವು ಗಿಡಕ್ಕೆ ಕೊಟ್ಟರೆ ಜಾಸ್ತಿ ಮಾಲು ಬರ್ತದೆ ಸರ್. ಈ ವೀರ ಗೊಬ್ಬರ ಪೊಟ್ಯಾಸಿಯಂ ಡಿ ಪಿ ಹಾಕಿದ್ವಿ ಅಂದ್ರೆ ಗಪ್ಪನ ಒಂದು ತಿಂಗಳು ಜಗ್ಗ ಹೊಂಟತ್ತೆ ಸರ್, ಅತ್ಲಾಗಿಂದ ಸ್ಲೋ ಆಗಿಬಿಡ್ತು. ಖಂಡಿತ ಸ್ಲೋ ಆಗಿಬಿಡ್ತು, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ಬಿಡುತ್ತಲ್ಲ, ಎಲ್ಲ ಜಕ್ಕೊಂಬಿಡ್ತದೆ. ಅದ್ರಾಗ ಕಸುವು ಇಲ್ಲ ಸರ್, ಅದೇ ಅದನ್ನು ನಾವು ಭೂಮಿಗೆ ಹಾಕಿದ್ರೆ ಭೂಮಿಯನ್ನು ಕಸುವು ಜಗ್ಗೆ ಗಿಡ್ಕೊಡ್ತದೆ. ಅದು ಆ ತಂದು ಗೊಬ್ಬರದ ಕಸುವು ಇಲ್ಲ ಸರ, ನಮ್ಮ ಭೂಮಿಯನ್ನು ಕಸುವ ಜಗ್ಗುವಂಥ ಶಕ್ತಿ ಅದಕ್ಕೆ ಐತಿ, ಅದನ್ನು ಗಿಡ್ಕೊಳ್ತದೆ ಅದು. ಮತ್ತು ಅದು ಆತಂತಂದ್ರೆ ಅದು ಸ್ಲೋ ಹಾಕಬೇಕಲ್ಲ. ಹೌದು, ನಾವು ಇದು ವೀರ ಹುಳದ ಗೊಬ್ಬರ ಮಾಡಿ ಕೊಟ್ವಿ ಅಂದ್ರೆ ಇದು ಜಗ್ಗಿ ಕೊಡೋದಲ್ಲ ಸರ, ತಣ್ಣಿಂದ ತಾನು ಕೊಡೋದು ಸರ್. ಇದರಲ್ಲಿ ತನ್ನಲ್ಲೇ ಶಕ್ತಿ ಇದೆ, ಅದರಲ್ಲಿ ಶಕ್ತಿ ಇಲ್ಲ, ಶಕ್ತಿ ಇಲ್ಲ, ಜಗ್ಗಿ ಕೊಡು ಶಕ್ತಿ ಐತೆ ಅದು. ಹಾಂ, ಅದೇ ಅದೇ ಕರೆಕ್ಟ್, ಅವಾಗ ಭಾಳ ಜಗ್ಗಿ ಬಿಡ್ತೈತಿ, ಭಾಳ ಜಗ್ಗಿ, ಹಿಂಗಾಗಿ ಮಣ್ಣಿನ ಫಲವತ್ತತೆ ಹಾಳಾಗ್ತದೆ. ಹಾಕೆ ಸರ್, ಭೂಮಿ ನಿಶಕ್ತ ಆಗಿಬಿಡುತ್ತೆ ಸರ್, ಅಲ್ಲಿ ಹಿಂಗೆ ಹಿಂಗೆ ಇದು ಮಾಡಿದ್ರೆ ಬೂದಿ ಹಂಗೆ ಹರಿ. ಒಂದಕ್ಕೊಂದು ಪೂರಕ ಅದ ನೋಡ್ರಿ. ಹ್ಞೂ ಅಲ್ಲ, ಭಾಳ ಖುಷಿ ಆಯ್ತು ರೀ ಸೋಮನಗೌಡ ಮರೆಪಗೌಡ್ರವ್ರೆ, ಭೂ ಅಲ್ಲಿ ಕಟ್ಟಿಯವರು ಹುಬ್ಬಳ್ಳಿ ಹತ್ರ. ಹ್ಞೂ ಸರ್, ನಮಗೆ ನಿಮ್ಮ ಹತ್ರ ಮಾತಾಡಿಕೆ, ಒಬ್ಬ ಯಶಸ್ವಿ ರೈತರು ಈ ಥರ ನಗ್ನಗ್ತ ಒಂದು ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ರೆ ನಾವು ಅಂದರೆ ಎಷ್ಟು ಸುಭಿಕ್ಷೆಯಿಂದ ನಾವು ಇದ್ದೀವಿ, ನಮ್ಮ ರೈತ ಬಾಂಧವ ನಮ್ಮನ್ನು ಕಾಯ್ಲಿಕ್ಕಿದ್ದಾನಂತ ನಮಗೆ ಭಾಳ ಸಂತೋಷ ಆಗುತ್ತೆ. ನಮ್ಮ ಉಳಿದ ರೈತ ಬಾಂಧವರು ಕೂಡ ಕಾರ್ಯಕ್ರಮ ಕೇಳ್ತಾ ಇರುವಂಥ ರೈತ ಬಾಂಧವರೇ, ಈ ಒಂದು ಉದಾಹರಣೆ ನೋಡಿರಿ, ಪೇರ್ಲಗಡೆ ಎಷ್ಟು ಚೆಂದ ಬೆಳೆಸ್ಯಾರ ಅವರು. ಇದ್ರ ಬೇಕಂದರೆ ಇವರಿಗೆ ನೀವು ದೂರವಾಣಿ ಕರೆ ಮಾಡಿ ಕೇಳ್ಬೋದು. ಆಮೇಲೆ ಬೇರೆಯೂ ಕೂಡ ಯಶಸ್ವಿಯಾಗಿ ಈ ಒಂದು ಮಾರ್ಗದರ್ಶನ ನಡೆದ್ರೆ ನೀವು ಯಶಸ್ವಿ ಆಗ್ತೀರಿ. ನೀವು ಕೂಡ ಒಂದು ಸಣ್ಣ ರೈತರಾದರೂ ಕೂಡ ನಗ್ನಗ್ತ ಆರಾಮಾಗಿ ಎತ್ತು ಮತ್ತು ಆಕಳೆ ಇಟ್ಕೋರು ಮುಖ್ಯ ಅಂದ್ರೆ ಬೇಕಾಗ್ತದೆ, ಸಾವಯವ ಗೊಬ್ಬರ ಬೇಕಾ ಮಾಡಿಕೊಂಡು ಇಲ್ಲ ಮಾಡ್ಲಿಕ್ಕೆ ಸಾಧ್ಯ ಆದರೆ ನೀವು ಕೂಡ ನಮ್ಮ ಸೋಮನಗೌಡ್ರಂಗೆ ನಗ್ನಗ್ತಾ ಇರ್ತೀರಿ. ಮಾರುಕಟ್ಟೆ ಮಾಡೋದು ಎಷ್ಟು ಚೆಂದ ಮಾಡ್ತಾರೆ ನೋಡಿರಿ, ಅದನ್ನು ನೀವು ಕಲ್ಕೊಳ್ರಿ. ಸೋಮನಗೌಡ್ರೆ ಮೊಬೈಲ್ ನಂಬರ್ ಇದ್ರೆ ಹೇಳ್ರಿ, ಅವ್ರು ಯಾರು ನಿಮ್ಗೆ ಫೋನ್ ಮಾಡಿದರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಬರ್ತದೆ ಹೇಳ್ರಿ. 90-09-64-17 ನನ್ನ ಮೊಬೈಲ್ ಸಂಖ್ಯೆ ರೀ. ಇನ್ನೊಮ್ಮೆ ಹೇಳ್ರಿ, 90-01-09-64-17. ಭಾಳ ಖುಷಿ ಆಯ್ತು ರೀ ಸೋಮನಗೌಡ್ರೆ. ಯಶಸ್ವಿ ರೈತರು, ಪ್ರಗತಿಪರ ರೈತರು, ಮತ್ತು ಈ ಪೇರಲ ತೋಟದೊಳಗೆ ನೀವು ನಂದನವನ ಅಂದ್ರೆ ಸಂತೋಷ ಕಂಡಿರಿ, ಅದು ಹಿಂಗೆ ಮುಂದುವರಿಲಿ. ಮತ್ತು ನಿಮ್ಮ ಮಾರುಕಟ್ಟೆಯ ಒಂದು ಕೌಶಲ್ಯ ಅದಲ್ಲ, ಬೇರೆ ಬೇರೆ ಒಂದು ಪೀಕ್ ಬೆಳೆದಾಗಲೂ ಕೂಡ ಕೆಲವೊಮ್ಮೆ ಸಿಂಗ ಬೆಳಿಬೇಕು ಅಂತ ಇನ್ನೊಂದು ಹೊಲದಾಗ ಅಂದ್ಕೊಂಡ್ರು ಕೂಡ ಅಲ್ಲಿ ಕೂಡ ನಾಟಿ ಸಿಂಗ ಮಾಡ್ತೀವಿ ಅಂತಂದರೆ ಸಾವಯವ ಗೊಬ್ಬರ ಹಾಕ್ಕೊಂಡು ಮಾಡ್ತೀರಂದ್ರೆ ಅದಕ್ಕೂ ಭಾಳ ಬೆಲೆ ಬರ್ತದೆ. ಹಿಂಗಾಗಿ ಬೇರೆದವರು ಕೂಡ ಮಾರ್ಗದರ್ಶನ ಮಾಡಿ ನೀವು ಅದನ್ನು ಲಾಭ ತೊಗೊಳ್ಳಿ. ಅಂದರೆ ನಮ್ಮ ಗ್ರಾಹಕರಿಗೆ ಬೇಕಾದಂಥ ನಾವು ಉತ್ಪನ್ನ ನಾವು ಕೊಟ್ಟಿವಿ ಅಂದರೆ ಗ್ರಾಹಕರು ನಮ್ಮ ಮನೆಗೆ ಬರ್ತಾರೆ. ಈಗ ನಿಮಗದು ಕಂಡದ ರೈತ ಬಾಂಧವರು ಕೂಡ ಈ ಕಡೆ ಲಕ್ಷ ಹರಿಸಲಿ, ಇದನ್ನು ಮನಗಳ್ಳಿ. ಯಾಕಂದರೆ ನಮಗೆ ಮಾರುಕಟ್ಟೆ ಇದು ಉದ್ಯಮ ಆಗಿ ನಾವು ವಿಚಾರ ಮಾಡೋದು. ಮಾರುಕಟ್ಟೆ ಒಂದು ವಿಧಾನ ನಮಗೆ ಸರಿಯಾಗಿ ಗೊತ್ತಾತಂದ್ರೆ ಯಾರು ಮಧ್ಯದ ಹಾವಳಿ ಯಾರು ಇರುದಿಲ್ಲ, ಯಾರು ನಿಮಗೆ ತಡೆಯೋರು ಇರುದಿಲ್ಲ, ನಿಮಗೆ ನೀವ ಮಾಲಕರು ಮತ್ತು ನಿಮಗೆ ನೀವೇ ಸ್ವಾವಲಂಬಿಯಾಗಿ ಯಶಸ್ವಿಯಾಗಿ ಜೀವನ ಮಾಡಬಹುದು ಅಂತ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು, ನಮಸ್ಕಾರ. ಇದುವರೆಗೆ ಪೇರಲು ಬೆಳೆ ಬೇಸಾಯ ಕುರಿತು ಭೂ ಅರಳಿಕಟ್ಟೆ ಗ್ರಾಮದ ಪ್ರಗತಿಪರ ರೈತರಾದ ಸೋಮನಗೌಡ ಮರಪಗೌಡ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿನ್, ಸಂಕಲನ ಸುಮಾ ಸುರೇಶ್. ಕೃಷಿರಂಗದಲ್ಲಿ ಇನ್ನು ಮುಂದೆ ರಾಮದುರ್ಗದ ಶಂಕರವ್ವ ಲಕ್ಷ್ಮಣ ಮುಗುಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮೆಲಗವರೆ ಕಳೆಯರೆ ಕೋಲೈ ಗಂಟಿ ಮಲಗವರಿ ಕಳಿವರ ಕೋಲ ತಯತ ಮುಂದಯತವರೆ ಮುಂದ ಕತೆ ಅಳವಾರ ಮಗ ಮುಂದ ಕೋಲ ಕತೆ ಅಳವಾರ ಮಗ ಮುಂದ ಕೋಲ ಯತ ಅಳವಾರ ಮಗ ಮುಂದ ಕೋಲ ತಯತ ಮುಂದಯತವರೆ ಮುಂದ ಕತೆ ಅಳವಾರ ಮಗ ಮುಂದ ಕೋಲ ಕತೆ ಅಳವಾರ ಮಗ ಮುಂದ ಕೋಲ ಕತಿ ಅಳವಾರ ಮಗ ಮುಂದ ಕೋಲ ವಾಚನಿ ಕೋಲ ಕೋಲ ಯತ ಗೋಲ ವಾಚನಿ ಕೋಲ ಕೋಲ ಯತ ಗೋಲ ವಾಚನಿ ಕೋಲ ಮೋತೆ ನಗಶಾಗ ಇದರಾದೆ ಕೋಲ ಆತನ